ಕಿಸಾನ್ ವಾಣಿ ಕೃಷಿರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಇದೀಗ ಕೇಳೋಣ ಶೇಂಗಾ ಕೃಷಿಯ ಸುಧಾರಿತ ಬೇಸಾಯ ಕ್ರಮಗಳು ಕುರಿತು ಚಿತ್ರದುರ್ಗ ಜಿಲ್ಲೆ ಮೊಳಕಾಲ್ಮೂರು ಕೃಷಿ ಇಲಾಖೆಯ ಸಹಾಯಕ ಕೃಷಿ ನಿರ್ದೇಶಕರಾದ ಎನ್ವಿ ಪ್ರಕಾಶ್ ಅವರೊಂದಿಗೆ ಇವರನ್ನು ಸಂದರ್ಶಿಸುತ್ತಾರೆ ಯುಎಂ ಮರುಳಸಿದ್ದೇಶ್. ಪ್ರೀತಿಯ ಕೇಳುಗರೆ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವಿವತ್ತು ಶೇಂಗಾ ಕೃಷಿಯ ಸುಧಾರಿತ ಬೇಸಾಯ ಕ್ರಮಗಳು ಕುರಿತು ಮಾತನಾಡ್ತಾ ಇದ್ದೇವೆ. ಸಾಕಷ್ಟು ಮಾಹಿತಿಯನ್ನ ನೀಡಲಿಕ್ಕಾಗಿ ಇವತ್ತು ನಮ್ಮೊಂದಿಗೆ ಚಿತ್ರದುರ್ಗ ಜಿಲ್ಲೆಯ ಮೊಳಕಾಲ್ಮೂರು ಕೃಷಿ ಇಲಾಖೆಯ ಸಹಾಯಕ ಕೃಷಿ ನಿರ್ದೇಶಕರಾದಂತಹ ಎನ್ ವಿ ಪ್ರಕಾಶ್ ಸರ್ ಅವರು ನಮ್ಮೊಂದಿಗೆ ಇದ್ದಾರೆ. ಬನ್ನಿ, ಈ ಒಂದು ಶೇಂಗಾ ಕೃಷಿಯ ಸುಧಾರಿತ ಬೇಸಾಯ ಕ್ರಮಗಳ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ಇವತ್ತು ಅವರಿಂದಲೇ ಕೇಳಿ ತಿಳಿದುಕೊಳ್ಳೋಣ. ಸರ್ ನಮಸ್ಕಾರ, ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಎಲ್ಲ ರೈತ ಬಾಂಧವರಿಗೂ ನನ್ನ ನಮಸ್ಕಾರಗಳು. ಸರ್ ಹೇಳಿ ಸರ್, ಇವತ್ತು ಈಗ ವರ್ಷದಲ್ಲಿ ಎರಡು ಕಾಲ ನಾವು ಶೇಂಗಾವನ್ನ ಬೆಳೆಯುವಂತದ್ನ ನೋಡಿದೀವಿ. ಈಗ ಮಳೆಗಾಲದ ಬೆಳೆಯಾಗಿ ಸಹ ಬೆಳೀತಾ ಇದ್ದಾರೆ ನಮ್ಮ ಕೃಷಿಕರು, ಮತ್ತೆ ಬೇಸಿಗೆ ಬೆಳೆಯಾಗಿ ಸಹ ಈ ಒಂದು ಶೇಂಗಾ ಬೆಳೆಯನ್ನ ಬೆಳೀತಾ ಇದ್ದಾರೆ. ಈಗ ಸಾಮಾನ್ಯವಾಗಿ ಬೇಸಿಗೆ ಬೆಳೆ ಅಂದ ತಕ್ಷಣಕ್ಕೆ ಈಗ ನವೆಂಬರ್ ನಿಂದಲೂ ಸ್ಟಾರ್ಟ್ ಮಾಡ್ತಾರೆ ಸರ್, ಕೆಲವರು ರೈತರು ನವೆಂಬರ್ ಡಿಸೆಂಬರ್ ಜನವರಿ ತನಕಲ್ಲೂ ಬಿತ್ತನೆ ಮಾಡ್ತಾರೆ. ಈಗ ನೀರು ಮುಂದೆ ಸಮಸ್ಯೆ ಆಗಬಾರ್ದು ಅಂತೇಳಿ ಹೇಳಿ ಕೆಲವರು ನವೆಂಬರ್ಗೆ ಬಿತ್ತನೆ ಮಾಡುವಂತದ್ದನ್ನ ನಾವು ನೋಡಿದೀವಿ ಸರ್. ಈ ಒಂದು ಶೇಂಗಾ ಬೆಳೆಯ ಒಂದು ಸುಧಾರಿತ ಬೇಸಾಯ ಕ್ರಮಗಳ ಬಗ್ಗೆ ನಾವು ಮಾತಾಡೋದಾದ್ರೆ, ಈಗ ಬಿತ್ತನೆಗೆ ಮುಂಚಿತವಾಗಿ ಭೂಮಿಯನ್ನ ಯಾವ ರೀತಿ ಅದ ಮಾಡಿಕೊಳ್ಬೇಕಾಗುತ್ತೆ ಸರ್, ಇದ್ರ ಬಗ್ಗೆ ಹೇಳಿ ಸರ್. ಆತ್ಮೀಯರೇ, ಶೇಂಗಾ ಒಂದು ತಮ್ಮೆಲ್ಲರಿಗೂ ಗೊತ್ತಿದ್ದಂಗೆ ಶಾಲೋ ರೂಟೆಡ್ ಕ್ರಾಪ್ ಅಂತ ನಾವು ಹೇಳ್ತೀವಿ. ಬೇರೆ ಬಹಳ ಆಳಷ್ಟು ಕಡಿಮೆ ಇರೋದ್ರಿಂದ ಅದಕ್ಕೆ ಲೈಟ್ ಮೀಡಿಯಂ ಸಾಯ್ಲ್ಸ್ ಅಂತ ಹೇಳ್ತೀವಿ. ಸ್ಯಾಂಡಿ ಟು ಸ್ಯಾಂಡಿ ಲೋನ್ಸ್, ಮರಳು ಮಿಶ್ರಿತ ಮಣ್ಣು ಅಂತ ನಾವು ಹೇಳ್ತೀವಿ. ಅಥವಾ ಕಪ್ಪು ಮಣ್ಣಾದ್ರೂ ಪರವಾಗಿಲ್ಲ, ಆಳವಾದ ಕಪ್ಪು ಮಣ್ಣನ್ನು ನಾವು ಇಷ್ಟಪಡೋದಿಲ್ಲ. ಶಾಲೋ ಟು ಮೀಡಿಯಂ ಬ್ಲಾಕ್ ಸಾಯ್ಲ್ಸ್ ಅಂತ ಅಂದ್ರೆ ಆಳ ಕಡಿಮೆ ಇರತಕ್ಕಂತ ಮಣ್ಣಿನಲ್ಲಿ ಬೋತ್ ಕಪ್ಪು ಮಣ್ಣು ಕೆಂಪು ಮಣ್ಣು ನಮ್ಮಲ್ಲೇ ನಾವು ಹೇಳ್ತೀವಿ. ಕೆಂಪು ಜರ್ಗು ಅಂತ ಕೆಂಪು ಮರಳು ಮಿಶ್ರಿತ ಮಣ್ಣು ಮತ್ತು ಕಲ್ಲು ಜರ್ಗು ಅಂತ ನಮ್ಮಲ್ಲೆಲ್ಲ ಬಹಳ ಹೇಳ್ತಾರೆ. ಅದು ನೀರಿನಂಶ ಕಡಿಮೆ ಇರುತ್ತೆ, ಆಳನು ಕಡಿಮೆ ಇರುತ್ತದೆ. ಈ ಮಣ್ಣು ಬಹಳ ಸೂಕ್ತ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಈಗ ಕಪ್ಪು ಮಣ್ಣಿನಲ್ಲಿ ಬೆಳೆಯಕ್ಕಾಗಲ್ಲ ಅಂತೀರಾ? ಬೆಳಿಬಹುದು, ಅದನ್ನ ನಾನು ಹೇಳಿದ್ನಲ್ಲ, ಡೀಪ್ ಬ್ಲಾಕ್ ಸಾಯ್ಲ್ಸ್, ಅದಕ್ಕೆ ದೀರ್ಘ ಕಪ್ಪು ಮಣ್ಣಿನಲ್ಲಿ ಅದು ಬೆಳೆಯಕ್ಕೆ ಆಗೋದಿಲ್ಲ. ಶಾಲೋ ಬ್ಲಾಕ್ ಸಾಯ್ಲ್ಸ್, ಶಾಲೋ ಟು ಮೀಡಿಯಂ ಬ್ಲಾಕ್ ಸಾಯ್ಲ್ಸ್ ಅಲ್ಲಿ ಬೆಳೀತಾರೆ, ಬೆಳಿಬಹುದು. ಎಂತಂದ್ರೆ ಭೂಮಿಯನ್ನು ಯಾವ ರೀತಿ ಅದು ಮಾಡಿಕೊಳ್ಬೇಕು ಸರ್? ಈಗ ಬಿತ್ತನೆಗೆ ಮುಂಚಿತವಾಗಿ ನಾನು ಹೇಳೋದು, ಮುಂಗಾರಿನಲ್ಲಿ ನಾವು ಬಿತ್ತೋದಾದ್ರೆ ಸಾಮಾನ್ಯವಾಗಿ ಬೆಳೆಸಿಗೆ ಬೆಳೆ ಕಟಾವ್ ಆಗಿರ್ತದೆ. ಕಟಾವ್ ನಂತರ ಫ್ಯಾಲೋ ಬಿದ್ದಿರುತ್ತೆ, ಭೂಮಿ ಆಗಿರ್ತದೆ. ಪೂರ್ವ ಮುಂಗಾರು ಮಳೆ ಬರೋ ಅಂತ ಸಂದರ್ಭದಲ್ಲಿ ಪೂರ್ವ ಸಿದ್ಧತೆಯನ್ನು ನಾವು ಮಾಡ್ಕೊಳ್ಬೇಕಾಗ್ತದೆ. ಸೊ ಮಾಗಿ ಉಳುಮೆ ಅಂತ ಎಲ್ಲರೂ ಕೂಡ ಕೇಳಿದಿರಿ, ನಮ್ಮ ಹಿರಿಯರು ಕೂಡ ಮಾಡ್ಕೊಂಡು ಬಂದಿದ್ದಾರೆ. ಅದೊಂದು ಮಾಗಿ ಉಳುಮೆ ಮಾಡೋದ್ರಿಂದ ಏನಾಗ್ತದೆ ಅಂದ್ರೆ, ಮಣ್ಣಿನಲ್ಲಿ ಇರತಕ್ಕಂತ ಏನು ಹಿಂದಿನ ಅವಧಿಯಲ್ಲಿ ಇರತಕ್ಕಂತ ಕೋಶಗಳಿರ್ಬೋದು, ಮೊಟ್ಟೆಗಳಿರ್ಬೋದು, ಚಿಟ್ಟೆಗಳು ಇಟ್ಟಿರ್ತಕ್ಕಂಥ ಮೊಟ್ಟೆಗಳೆಲ್ಲ ಮಾಗಿ ಉಳುಮೆ ಮಾಡೋದ್ರೆ ಹೊರಗಡೆ ಬಂದು ಅದು ಬಿಸಿಲಿಗೆ ಎಕ್ಸ್ಪೋಸ್ ಅಂತ ಅವೆಲ್ಲ ಸಾಯ್ತಕ್ಕಂಥ ಒಂದು ಸಂದರ್ಭ ಇರ್ತದೆ, ಒಂದು ಮೊದಲನೇದು. ಎರಡನೇದು, ನಾವು ಮಣ್ಣನ್ನು ಲೂಸ್ ಮಾಡಿಬಿಟ್ಟು ತಿರುವ ಹಾಕೋದ್ರಿಂದ ಏನಾಗುತ್ತೆ ಅಂದ್ರೆ, ಮಣ್ಣು ಸಾಕಷ್ಟು ಕಾಲ ಅದು ಒಣಗಿರ್ತದೆ. ಮಣ್ಣು ಏನು ಪೂರ್ವ ಮುಂಗಾರು ಮಳೆ ಬಂದಾಗ ಏನಾಗ್ತದೆ, ನಾವು ಈ ರೀತಿ ಮಾಗಿ ಉಳುಮೆ ಮಾಡದೇ ಇದ್ದಾಗ ಬಿದ್ದಿರತಕ್ಕಂಥ ನೀರು ಜಮೀನಿನಿಂದ ಹೊರಗಡೆ ಹರಿದೋಗ್ತಕ್ಕಂಥ ಸಂದರ್ಭ ಇರ್ತದೆ. ಮಾಗಿ ಉಳುಮೆ ಮಾಡಿದಂತೆ ಮಣ್ಣು ಲೂಸ್ ಆಗ್ಬಿಟ್ಟು ಏನು ಮಳೆ ಬಂದು ನೀರು ಬರ್ತದೆ ಅಷ್ಟು ಭೂಮಿನಲ್ಲಿ ಹಿಂಗೆ ಮುಂದಿನ ದಿನಗಳಲ್ಲಿ ತೇವಾಂಶ ಹಿಡಿದಿಟ್ಟುಕೊಳ್ಳಿಕ್ಕೆ ಬಹಳ ಅನುಕೂಲ ಆಗ್ತದೆ. ಮಾಗಿ ಉಳುಮೆ ಮಾಡಿ ನಾವು ರೆಡಿ ಮಾಡಿ ಇಟ್ಕೊಂಡಾಗ ಮುಂದೆ ಜೂನ್ ಜುಲೈ ನಲ್ಲಿ ಯಾವಾಗ ಮಳೆ ಬರ್ತದೆ ಆ ಒಂದು ಸಂದರ್ಭದಲ್ಲಿ ನಾವು ಬಿತ್ತನೆ ಬೀಜ ಮತ್ತು ಗೊಬ್ಬರವನ್ನ ದಾಸ್ತಾನು ಮಾಡಿಟ್ಕೊಂಡು ಬಿತ್ತನೆಗೆ ಹೋಗ್ತಕ್ಕಂಥದ್ದು ಬಹಳ ಸೂಕ್ತ. ಈಗ ಅಂದ್ರೆ ಬೇಸಿಗೆಯಲ್ಲಿ ಬಿತ್ತನೆಗೆ ಅಂತಂದ್ರೆ ಯಾವ ರೀತಿ ಸಿದ್ಧತೆ ಮಾಡ್ಕೊಳ್ಬೇಕು? ಬೇಸಿಗೆಗೆ ಅಂದ್ರೆ ಈಗೇನ್ ತಾವೇನ್ ಬೆಳೆ ಕಟಾವು ಮಾಡಿರ್ತಲ್ಲ, ನಂತರ ಭೂಮಿ ಪೂರ್ತಿ ಹಸನು ಮಾಡಿ ಆಳವಾಗಿ ಉಳುಮೆ ಮಾಡಿ ಮಣ್ಣಲ್ಲಿರ್ತಕ್ಕಂಥ ಎಂಟೆಗಳೆಲ್ಲ ಪುಡಿ ಮಾಡೋದು ನೋಡಿಕೊಂಡು ಮಣ್ಣು ಸಾಫ್ಟ್ ಮಾಡಿ ಅದನ್ನ ರೆಡಿ ಮಾಡಿ ಇಟ್ಕೊಂಡ್ರೆ ಸಾಮಾನ್ಯವಾಗಿ ಬೇಸಿಗೆ ಬೆಳೆ ನಮ್ಮಲ್ಲಿ ಬರ್ತಕ್ಕಂಥದ್ದು ಡಿಸೆಂಬರ್ ಜನವರಿ ತಿಂಗಳಲ್ಲಿ ಬರ್ತದೆ. ಆ ಒಂದು ಸಂದರ್ಭದಲ್ಲಿ ಸೂಕ್ತ ತಳಿಗಳನ್ನ ಆಯ್ಕೆ ಮಾಡಿಕೊಂಡು ಬಿತ್ತನೆ ಕೂಡ ಮಾಡ್ಕೋಬಹುದು. ಅಂದ್ರೆ ಬೇಸಿಗೆಯಲ್ಲಿ ಏನ್ ಹೇಳಿದ್ರೆ ಸಾಮಾನ್ಯವಾಗಿ ಅಲ್ಲಿ ನೀರಾವರಿಯ ಒಂದು ಅನುಕೂಲ ಇರಬೇಕು. ನಮ್ಮಲ್ಲಿ ಏನು ನೀರು ಆಸದೆ ಇರಬಹುದು ಅಥವಾ ನೀರಿನ ಕೊರತೆ ಇದ್ದಂತ ಸಂದರ್ಭದಲ್ಲಿ ನಮ್ಮ ಕೃಷಿ ಇಲಾಖೆಯಿಂದ ಸಬ್ಸಿಡಿ ದರದಲ್ಲಿ ನಾವು ತುಂತುರು ನೀರಾವರಿ ಘಟಕ ಅಂತ ಏನು ಸ್ಪ್ರಿಂಕ್ಲರ್ಗಳು ಕೂಡ ನಾವು ಕೊಡ್ತೀವಿ, ಅದನ್ನು ಉಪಯೋಗಿಸಿಕೊಂಡು ಕೂಡ ರೈತರು ಬೆಳೆಯಬಹುದಾಗಿ ನಾನು ಹೇಳ್ತೀನಿ. ಆಯಸ ನೀರು ಒಂದು ಜೊತೆಗೆ ಮತ್ತೆ ಸ್ಪ್ರಿಂಕ್ಲರ್ ಬಳಸಿ ನಾವು ಬಿತ್ತನೆ ಮಾಡಿ ಬೆಳೆಯಬಹುದು ಅಂತ ಹೇಳಿ ಬೆಳೆಯಬಹುದು. ಈಗ ಅದಕ್ಕೆ ಏನಾದ್ರೂ ಡ್ರಿಪ್ ವ್ಯವಸ್ಥೆ ಮಾಡಬಹುದು ಸರ್? ಶೇಂಗಾ ಬೆಳೆ ಡ್ರಿಪ್ ಬರೋದಿಲ್ಲ, ಈಗ ಅದಕ್ಕೆ ನಾವು ಸ್ಪ್ರಿಂಕ್ಲರ್ ಕೊಡ್ತಾ ಇದ್ದೀವಿ. ಡ್ರಿಪ್ ಅಂದ್ರೆ ಯೂಶಲಿ ನಾವು ತೋಟಗಾರಿಕಾ ಬೆಳೆಗಳಿಗೆ ಬೆಳಿತೀವಿ, ಅದು ಸ್ಪೇಸಿಂಗ್ ಕೂಡ ಜಾಸ್ತಿ ಇರ್ತದೆ ಅಲ್ಲಿ. ನಮ್ಮಲ್ಲಿ ನಾವು ಸ್ಪ್ರಿಂಕ್ಲರ್ ತಾವೇನ್ ನೋಡಿದ್ರ ಪ್ಲಾಸ್ಟಿಕ್ ಕಪ್ಪು ಪೈಪ್ ಹಾಕ್ಬಿಟ್ಟು ಸ್ಟ್ಯಾಂಡ್ ಹಾಕ್ಬಿಟ್ಟು ಅದನ್ನ ಸ್ಪ್ರಿಂಕ್ಲರ್ ಮಾಡಿದ್ರೆ ಒಂದು ಜೆಟ್ ನಿಮಗೆ 15-20 ಸುತ್ತಳತಿನಲ್ಲಿ ನೀರನ್ನ ಸಿಂಪರಣೆ ಮಾಡ್ತದೆ. ಸೊ ಒಂದು ಅಥವಾ ಎರಡು ಸಾಲ ಮುಗಿದ್ಮೇಲೆ ಆ ಪೈಪ್ ನ ಶಿಫ್ಟ್ ಮಾಡಿ ಪಕ್ಕದ ಸಾಲಿಗೆ ಇಟ್ಕೊಂಡು ನೀರಾವರಿ ಮಾಡ್ತಕ್ಕಂಥ ವ್ಯವಸ್ಥೆ ನಾವು ಮಾಡ್ಕೊಬಹುದು. ಈಗ ತರಕಾರಿ ಡ್ರಿಪ್ ಅಂತ ಇರುತ್ತೆ ಸರ್, ಅದನ್ನು ಬಳಕೆ ಮಾಡಕ್ ಬರಲ್ಲ. ಅದು ಶೇಂಗಾ ಬೆಳೆಗೆ ನಾವು ಯೂಶಲಿ ನಾವು ಅಗ್ರಿಕಲ್ಚರ್ ಕ್ರಾಪ್ಸ್ ಯೂಶಲಿ ನಾವು ಅದನ್ನ ರೆಕಮೆಂಡ್ ಮಾಡೋದಿಲ್ಲ. ಶೇಂಗಾ ಎಸ್ಪೆಷಲಿ ಅಲ್ಲ ಇದ್ದಂತವ್ರು ಆ ತರ ವ್ಯವಸ್ಥೆ ಇದ್ದಂತ ಅನುಕೂಲ ಆಗ್ಲಿಕ್ಕಿಲ್ಲ, ಅದಕ್ಕೆ ಸ್ಪ್ರಿಂಕ್ಲರ್ ಕೂಡ ನಾವು ಮಾಡಬಹುದು. ಇಲ್ಲ ನೀರ್ ಹಾಯಿಸಬಹುದು. ನೀರ್ ಹಾಯಿಸೋದ್ರೆ ತಮ್ಮಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ನೀರ್ ಇದ್ದಾಗ ವಿ ಕ್ಯಾನ್ ಗೋ ಫಾರ್ ಫ್ಲಡ್ಡಿಂಗ್, ನೀರನ್ನ ಹಾಯಿಸಬಹುದು. ಎಲ್ಲಿ ನೀರಿನ ಕೊರತೆ ಇರ್ತದೆ ಇಟ್ ಇಸ್ ಬೆಟರ್ ನಾವು ನೀರನ್ನ ಉಳಿತಾಯ ಮಾಡಿದ್ರೆ ಅದನ್ನ ಮುಂದಿನಕ್ಕೆ ನಾವು ನೀರಾವರಿ ಮಾಡ್ಕೋಬಹುದು. ಈಗೆಲ್ಲ ಮಳೆಗಾಲದ ಬೆಳೆ ಕಟಾವಿನ ಅಂತಕ್ಕ ಬಂದಿದ್ದವ ಸರ್. ಹೌದು, ಸಾಮಾನ್ಯವಾಗಿ ಈಗ ಯಾವುದೇ ಬೆಳೆ ನಮಗೆ ಒಳ್ಳೆಯ ಒಂದು ಇಳುವರಿ ಕೊಡಬೇಕಂತಂದ್ರೆ ಸರಿಯಾದ ಒಂದು ಪೋಷಕಾಂಶಗಳನ್ನ ಕೊಟ್ಟು ನಿರ್ವಹಣೆ ಮಾಡಬೇಕಾಗುತ್ತೆ. ಅಂದ್ರೆ ಈ ನಿಟ್ಟಿನಲ್ಲಿ ಮಣ್ಣು ಪರೀಕ್ಷೆಗೆ ಸಾಕಷ್ಟು ಮಹತ್ವ ಕೊಡಬೇಕಾಗುತ್ತೆ ಸರ್. ನಿಮ್ಮ ಕೃಷಿ ಇಲಾಖೆಯಿಂದ ಸಾಕಷ್ಟು ಜನರಿಗೆ ಅಂದ್ರೆ ನಮ್ಮ ರೈತ ಬಾಂಧವರಿಗೆ ಈ ಒಂದು ಮಣ್ಣು ಪರೀಕ್ಷೆ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ಕೊಡ್ತಾ ಇದ್ದೀರಾ. ಅಂದ್ರೆ ಈ ಒಂದು ಬಿತ್ತನೆಗೆ ಮುಂಚಿತವಾಗಿ ಮಣ್ಣು ಪರೀಕ್ಷೆ ಅಂತಂದ್ರೆ ಯಾವಾಗ ಮಾಡಿಸ್ಬೋದು ಸರ್? ಮಣ್ಣು ಪರೀಕ್ಷೆ ತಾವ್ ಹೇಳದಂಗೆ ಬಹಳ ಒಂದು ಮುಖ್ಯವಾದ ಕೆಲಸ, ಸಾಕಷ್ಟು ಜನ ರೈತರು ಮಾಡಿಸ್ತಾ ಇದಾರೆ. ನನ್ನ ಒಂದು ಸಲಹೆ ಏನಂದ್ರೆ, ಯೂಶ್ವಲಿ ಸಾಮಾನ್ಯವಾಗಿ ಏನು ಬೆಳೆ ಕಟಾವಾಗಿ ಬೇಸಿಗೆನಲ್ಲಿ ಬೀಳ್ಬಿಟ್ಟಿರ್ತಾರಲ್ಲ ಬಿತ್ತಲಿಕ್ಕೂ ಮುಂಚೆ, ಯಾಕಂದ್ರೆ ಬೆಳೆ ಕಟಾವಾಗಿ ಇಮಿಡಿಯೇಟ್ ಅದನ್ನ ನಾವು ಮಣ್ಣು ಮಾದರಿ ತೆಗೆಯೋದಕ್ಕೆ ಸೂಕ್ತ ಅಲ್ಲ ಅಂತ ನಾನು ಹೇಳ್ತೀನಿ. ಬಿತ್ತಲಿಕ್ಕೂ ಒಂದು ತಿಂಗಳು ಅಥವಾ ಎರಡು ತಿಂಗಳು ಮುಂಚೆನಲ್ಲಿ ನಾನು ಹೇಳೋದು 3-5 ಎಕರೆಗೆ ಒಂದು ಬ್ಲಾಕ್ ಮಾಡ್ಕೊಂಡು ಅಥವಾ 10 ಎಕರೆ 2 ಬ್ಲಾಕ್ ಮಾಡ್ಕೊಂಡು ಎ ಅಥವಾ ಬಿ ಅಂತ ಮಾಡ್ಕೊಂಡು ಅಲ್ಲಿ ರ್ಯಾಂಡಮ್ ಆಗಿ ಸ್ಯಾಂಪಲ್ ತೆಗೆದು 1 ಅಡಿ ಆಳ, 1 ಅಡಿ ಆಳದಲ್ಲಿ ಒಂದು ವಿ ಶೇಪ್ ಅಲ್ಲಿ ಒಂದು ಟ್ರೆಂಚ್ ಹೊಡೆದ್ಬಿಟ್ಟು ಮಣ್ಣನ್ನು ಕೇರಬೇಕಾಗುತ್ತೆ. ಕೇರದಿ ಏನು ಗುಂಡಿನಲ್ಲಿ ಬೀಳ್ತಕ್ಕಂತ ಆ ಒಂದು ಮಾದರಿ ತಗೊಂಡು ಒಂದು ಸಣ್ಣ ಪ್ಲಾಸ್ಟಿಕ್ ಬಕೆಟ್ ಎಲ್ಲ ಕೊಡೋದು ಉಪಮಾದರಿ ಅಂತ ಹೇಳ್ತೀವಿ. ಹಂಗೆ ಆ ರೀತಿ 8-10 ಉಪಮಾದರಿಗಳನ್ನು ಸೇರಿಸಿಕೊಂಡು ತಂದು ಹಸಿ ಇದ್ರೆ ನೆರಳಿನಲ್ಲಿ 1 ಅಥವಾ 2 ದಿನ ಒಣಗಿಸ್ಬಿಟ್ಟು ಒಂದು ನ್ಯೂಸ್ ಪೇಪರ್ ಮೇಲೆ ಅಥವಾ ಒಂದು ಪ್ಲಾಸ್ಟಿಕ್ ಹಾಳೆ ಮೇಲೆ ಹಾಕೊಂಡು ಅದನ್ನ ಕ್ವಾರ್ಟರಿಂಗ್ ಟೆಕ್ನಿಕ್ ಅಂತ ನಾವು ಹೇಳ್ತೀವಿ. 4 ಭಾಗ ಮಾಡ್ತೀವಿ, ಅದರಲ್ಲಿ 2 ಭಾಗ ನಾವು ತೆಗೆದ್ಬಿಡ್ತೀವಿ ಬೇಕಾಗೋದಿಲ್ಲ, ಮತ್ತೆ ಅದನ್ನ ಮತ್ತೆ ರಾಶಿ ಮಾಡಿ ಮತ್ತೆ ಕ್ವಾರ್ಟರಿಂಗ್ ಟೆಕ್ನಿಕ್ ಆಪೋಸಿಟ್ ಸೈಡ್ ಅಲ್ಲಿ ತೆಗಿತಾ ಹೋಗ್ತೀವಿ. ಹಂಗೆ ನಮ್ಮಲ್ಲಿ ಏನೊಂದು 5-6 ಕೆಜಿ ಇರತಕ್ಕಂಥ ಮಣ್ಣು ಕ್ವಾರ್ಟರಿಂಗ್ ಟೆಕ್ನಿಕಲ್ ನಾವು ಕಡಿಮೆ ಮಾಡ್ತಾ ಮಾಡ್ತಾ ಅದು 1/2 ಕೆಜಿ ಬರ್ತದೆ ನಮ್ಗೆ, ಯಾಕಂದ್ರೆ ಅಷ್ಟು ಮಣ್ಣು ನಮಗೆ ವಿಶ್ಲೇಷಣೆಗೆ ಬೇಕಾಗೋದಿಲ್ಲ. 1/2 ಕೆಜಿ ಮಣ್ಣು ಸಾಕು, 1/2 ಕೆಜಿ ಮಣ್ಣನ್ನ ಅದು ಬೇರು ಅಥವಾ ಕಲ್ಲು ಹೆಂಟಿಯನ್ನು ತೆಗೆದ್ಬಿಟ್ಟು ಅದನ್ನ ನೆರಳಲ್ಲಿ ಒಣಸ್ಬಿಟ್ಟು ಒಂದು ಪ್ಲಾಸ್ಟಿಕ್ ಕವರ್ ಅಥವಾ ಒಂದು ಬಟ್ಟೆ ಚೀಲದಲ್ಲಿ ಹಾಕಿ ನಮ್ಮ ಇಲಾಖೆಯಲ್ಲಿ ಪ್ರತಿ ಜಿಲ್ಲೆಯಲ್ಲೂ ಕೂಡ ನಮ್ಮಲ್ಲಿ ಮಣ್ಣು ಪರೀಕ್ಷಾ ಪ್ರಯೋಗಗಳಿದ್ದಾವೆ. ತಾಲೂಕಿನಲ್ಲೂ ಕೂಡ ನಾವು ಕೂಡ ರೈತರ ಜಮೀನಿನಲ್ಲಿ ಮಣ್ಣು ಮಾದರಿಗಳನ್ನ ತೆಗೆದು ಪ್ರತಿ ವರ್ಷ ನಾವು ವಿಶ್ಲೇಷಣೆಗೆ ನಾವೇನು ಪ್ರಾತ್ಯಕ್ಷಿಕೆಗಳನ್ನು ಕೊಡುವಾಗ ವಿಶ್ಲೇಷಣೆ ಕಳಿಸ್ಕೊಡ್ತೀವಿ. ಅದು ಆಗದೆ ಇರೋರು ನೇರವಾಗಿ ನಮ್ಮನ್ನು ಭೇಟಿ ಮಾಡಿ ಮಣ್ಣು ಮಾದರಿಗಳನ್ನ ಸಂಗ್ರಹಿಸಿಕೊಂಡು ಜಿಲ್ಲಾ ಮಟ್ಟದಲ್ಲಿ ಕೊಟ್ಟು 1 ವಾರ ದಿವಸದಲ್ಲಿ ಅದನ್ನ ವಿಶ್ಲೇಷಣೆಗೆ ಫಲಿತಾಂಶವನ್ನು ಪಡ್ಕೊಳ್ಬಹುದು. ಅಂದ್ರೆ ಆದಷ್ಟು ನಮ್ಮ ರೈತರು ಈಗ ಮಣ್ಣು ಪರೀಕ್ಷೆ ಮಾಡಿಸ್ಬೇಕಂದ್ರೆ ಬೇಸಿಗೆ ಕಾಲ ಸೂಕ್ತವಾದದ್ದು ಅಂತ ಹೇಳ್ತೀರಾ? ಯಾಕೆಂದ್ರೆ ಮುಂಗಾರಿನಲ್ಲಿ ಬೆಳೆ ಇರ್ತದೆ, ನಾವು ಬೆಳೆ ಇರುವಾಗ ಗೊಬ್ಬರ ಕೊಟ್ಟಿರ್ತೀವಿ ಅಥವಾ ಸಗಣಿ ಗೊಬ್ಬರ ಹಾಕಿರ್ತೀವಿ, ಅದು ನಾವೇನು ವಿಶ್ಲೇಷಣೆ ಮಾಡಿ ನಾವು ವರದಿ ಕೊಡ್ತೀವಿ ಅದು ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತಕ್ಕಂಥ ಸಂದರ್ಭ ಇರ್ತದೆ. ಹಾಗಾಗಿ ಬೆಳೆ ಕಟವಾದ ನಂತರ ಮುಂದಿನ ಬೆಳೆ ಇಡ್ಲಿಕ್ಕೂ ಬೇಸಿಗೆಗಾಲದಲ್ಲಿ ಸಾಮಾನ್ಯವಾಗಿ ಈಗ ಮುಂಗಾರು ಬೆಳೆದ್ರೆ ನಾವು ಜೂನ್ ಜುಲೈ ಅಲ್ಲಿ ಬಿತ್ತಿದ್ರೆ ನಮ್ದು ಸೆಪ್ಟೆಂಬರ್ ಅಕ್ಟೋಬರ್ ಮುಗಿದು ಹೋಗುತ್ತೆ. ಸೊ ಹಿಂಗಾರಿ ಬೆಳೆ ಬೆಳೆದ್ರೆ ಓಕೆ, ನೀವು ಬೇಸಿಗೆ ಬೆಳೆ ಬೆಳೆಯಲ್ಲ ಅಂದ್ರೆ ಹಿಂಗಾರಿ ಬೆಳೆ ಕಟವಾದ ನಂತರ ಜನವರಿ ಫೆಬ್ರವರಿ ತಿಂಗಳಲ್ಲಿ ಅದರಿಂದ ಒಂದು ಮಾದರಿ ತೆಗೆದು ಪ್ರಯೋಗಾಲಕ್ಕೆ ವಿಶ್ಲೇಷಣೆಗೆ ಕಳಿಸಲಾಗುತ್ತೆ. ತೋಟಗಾರಿಕಾ ಬೆಳೆ ಆದ್ರೆ ಸಾಲುಗಳ ಮಧ್ಯೆ ತೆಗಿಬೇಕು ಅಂತ ನಾವು ಹೇಳ್ತೀವಿ. ಏನು 2 ಸಾಲುಗಳು, ತೆಂಗಿನ ಮರನ ಇರ್ಬೋದು, ಅಡಿಕೆ ಮರ ಇರ್ಬೋದು, ಸಾಲುಗಳ ಮಧ್ಯೆ ಗಿಡಗಳ ಮಧ್ಯೆ ಬೇಕಾಗಿಲ್ಲ, ಸಾಲುಗಳ ಮಧ್ಯೆ ರ್ಯಾಂಡಮ್ ಆಗಿ ಇದೇ ವಿಧಾನದಲ್ಲಿ ಸಾಲುಗಳ ಮಧ್ಯೆ ತೆಗಿಬೇಕಾಗ್ತದೆ. ಈಗ ಫಸ್ಟ್ ನಾವು ಯಾವುದೇ ಒಂದು ಬೆಳೆ ಬೆಳಿಬೇಕು ಅಂದ್ರೆ ಭೂಮಿ ಸಿದ್ಧತೆ ಆದ ನಂತರ ನಾವು ತಳಿಗಳನ್ನ ಆಯ್ಕೆ ಮಾಡಬೇಕಾಗ್ತದೆ. ಇಲ್ಲಿ ಒಂದು ವಾತಾವರಣಕ್ಕೆ ನಮ್ಮ ಲೋಕಲ್ ಕಂಡೀಷನ್ಗೆ ಯಾವ್ದೊಂದು ತಳಿಗಳು ಸೂಕ್ತ ಆಗ್ತವೆ ಅನ್ನೋದನ್ನ ನಾವು ಆಯ್ಕೆ ಮಾಡ್ಕೋಬೇಕಾಗ್ತದೆ. ತಾವ್ ಹೇಳ್ದಂಗೆ ಶೇಂಗಾ ಬೆಳೆಗೆ ಬಂದಾಗ TMV2 ಅಂತ ಒಂದು ಇದೊಂದು ತಮಿಳ್ನಾಡು ವೆರೈಟಿ, ಅದು ಬಹಳ ಹಳೆ ವೆರೈಟಿ, ಇದು ಸುಮಾರು 40-50 ವರ್ಷದಿಂದ ಉಪಯೋಗಿಸ್ತಾ ಇದೀವಿ. ಬಹಳ ಚೆನ್ನಾಗಿದೆ, ಇದುವರೆಗೂ ಬೇರೆ ಯಾವುದೇ ಒಂದು ತಳಿಗಳು ಇದಕ್ಕೆ ರಿಪ್ಲೇಸ್ ಮಾಡ್ಲಿಕ್ಕೆ ಆಗಿರಲಿಲ್ಲ. ಇದು ಬಹಳ ಚೆನ್ನಾಗಿದೆ, ಒಂದು ಇಳುವರಿನೇ ಆಗಿರ್ಬೋದು ಅಥವಾ ಎಣ್ಣೆ ಅಂಶ ಇರ್ಬೋದು, ಆಮೇಲೆ ಟೇಬಲ್ ಪರ್ಪಸ್ಗೆ ನಾವೇನು ಬಾಯಲ್ಲಿ ತಿಂತೀವಲ್ಲ ಅದಕ್ಕೂ ಕೂಡ ಬಹಳ ಒಂದು ರುಚಿಕರವಾಗಿರ್ತದೆ. ಇದು ಬಿಟ್ಟರೆ ಕೇಂದ್ರ ಸರ್ಕಾರದ ಒಂದು ಹೊಸ ಒಂದು ನೀತಿ ಬಂತು ಏನಂದ್ರೆ 10 ವರ್ಷಕ್ಕಿಂತ ಹಳೆಯದಾದ ಒಂದು ತಳಿಗಳಿಗೆ ಸಬ್ಸಿಡಿ ಕೊಡೋದು ಬೇಡ ಅಂತ ನಿಟ್ಟಿನಲ್ಲಿ ಹೊಸ ಹೊಸ ತಳಿಗಳು ಕೂಡ ಬಂದು ಇದಾದ ನಂತರ JL24 ಅಂತ ಹೇಳಿ JL24 ಅಂತ ಒಂದು ಧಾರವಾಡ ಕೃಷಿ ವಿಜ್ಞಾನ ಅದು ಕೂಡ ಬಿಡುಗಡೆ ಮಾಡಿದ್ರು, ಅದು ಕೂಡ ಬಹಳ ಚೆನ್ನಾಗಿ ಬಂತು. ಅದಲ್ಲದೆ ಕದ್ರಿ ಲೇಪಾಕ್ಷಿ ಅಂತ ಒಂದು K6 ಅಂತ ಒಂದು ಬಂದಿದೆ, ಮತ್ತು K1812 ಇವು ಆಂಧ್ರ ಕದ್ರಿ ತಳಿಗಳಿವು, ಇವು ಕೂಡ ಬಹಳ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತದೆ. ಬಟ್ ಕದ್ರಿ ಲೇಪಾಕ್ಷಿ ಸ್ವಲ್ಪ ಅದು ಜನಗಳು ಯಾಕೆ ಇಷ್ಟಪಡಲಿಲ್ಲ, ಅದು ಇಳುವರಿ TMV2 ಬಹಳ ಚೆನ್ನಾಗಿ ಬರ್ತದೆ, ತೂಕನೂ ಬರ್ತದೆ. ಬಟ್ ಅದೇನು ನಾವೇನು ಕನ್ಸ್ಯೂಮ್ ಮಾಡ್ಲಿಕ್ಕೆ ನೇರವಾಗಿ ನಾವು ಬಳಸಲಿಕ್ಕೆ ಅದು ಅಷ್ಟು ರುಚಿಕರವಾಗಿರೋದಿಲ್ಲ. ಬಟ್ ಅದು ತೂಕನೂ ಬರುತ್ತೆ, ಕಾಳು ತೂಕನೂ ಇದೆ, ಎಣ್ಣೆ ಅಂಶ ಕೂಡ ಬಹಳ ಜಾಸ್ತಿ ಇದೆ. ಆಲ್ಟರ್ನೇಟ್ ಆಗಿ ನಾವು TMV2 K6 ನ ಉಪಯೋಗಿಸಬಹುದು. ಅದಲ್ಲದೆ ಇತ್ತೀಚಿನ ದಿನಗಳಲ್ಲಿ ಧಾರವಾಡದಿಂದ ಒಂದು DH256 ಮತ್ತು 257 ಅಂತ 2 ತಳಿಗಳನ್ನ ಕೂಡ ಬಿಡುಗಡೆ ಮಾಡಿದ್ರೆ 256 ನಾವು ಮುಂಗಾರಿನಲ್ಲಿ ನಮ್ಮ ಇಲಾಖೆಯಿಂದ ಕೂಡ ನಾವು ರಿಯಾಯಿತಿ ದರದಲ್ಲಿ ವಿತರಣೆ ಮಾಡಿದ್ರು DH256 ಅಂತಂದು. ಅದೇ ನೀವು ಬೇಸಿಗೆ ಹಾಕಿದ್ರೆ DH257 ನ ಉಪಯೋಗಿಸ್ಕೋಬಹುದು. ಇದನ್ನ ನಾವು ನಮ್ಮ ಏನು ಮೊಳಕಾಮೂರು ತಾಲೂಕಿನಲ್ಲಿ ರೈತ ಉತ್ಪಾದಕರ ಸಂಸ್ಥೆಗಳು ಅಂತ ಏನು FPO ಅಂತ ಫಾರ್ಮರ್ಸ್ ಪ್ರೊಡ್ಯೂಸಿಂಗ್ ಆರ್ಗನೈಸೇಷನ್ ಅಂತ ಇದೆ. ಉದ್ದೇಶ ಇಷ್ಟ, ಬಿತ್ತನೆ ಬೀಜನ ತಳಿಗಳನ್ನ ನಾವು FPO ಮುಖಾಂತರ ರೈತರಿಗೆ ನೀರಾವರಿ ಇರತಕ್ಕಂತ ರೈತರಿಗೆ ಅದನ್ನ ಬಿತ್ತನೆ ಬೀಜನ ವಿತರಣೆ ಮಾಡಿ ಉದ್ದೇಶ ಇದೆ ಇದರಲ್ಲಿ. ಅದೇ ಬೀಜನ ಮತ್ತೆ ನಾವು ಹೊರಳು ಪಡಿತೀವಿ. ಏನು ರೈತ ನಮ್ಮ ಷೇರುದಾರರು ಇರ್ತಾರೆ ಎಫ್ ಪಿ ಓದಲ್ಲಿ ಅಥವಾ ಸುತ್ತಮುತ್ತ ರೈತರಿಗೆ ನಾವು ವಿತರಣೆ ಮಾಡಿ ಅದೇ ಬೀಜನ ನಾವು ಹಿಂಪಡೋದು ಅವರಿಂದ ವಾಪಸ್ ಪಡೆದುಕೊಂಡು ಅದನ್ನ ಮತ್ತೆ ನಾವು ಸರ್ಟಿಫೈ ಮಾಡ್ತೀವಿ. ನಮ್ಮಲ್ಲಿ ಏನು ಸಂಸ್ಥೆಗಳಿದಾವೆ, ಕೆ ಎಸ್ ಎಸ್ ಸಿ ಅಂತ ಕರ್ನಾಟಕ ರಾಜ್ಯ ಬೀಜ ನಿಗಮ ಇದೆ, ಎನ್ ಎಸ್ ಸಿ ಅಂತ ಒಂದಿದೆ, ರಾಷ್ಟ್ರೀಯ ನ್ಯಾಷನಲ್ ಸೀಡ್ಸ್ ಕಾರ್ಪೊರೇಷನ್, ಆಮೇಲೆ ಕೆ ಓ ಎಫ್ ಅಂತ ಕರ್ನಾಟಕ ಆಯಿಲ್ ಸೀಡ್ ಫೆಡರೇಷನ್ ಅಂತ. ಸೊ ಈ ಏನ್ ಸಂಸ್ಥೆಗಳಿಂದ ಅದನ್ನ ವಾಪಸ್ ಪಡೆದುಕೊಂಡು ಅದನ್ನ ಒಂದು ಜರ್ನೇಷನ್ ಟೆಸ್ಟ್ ಮಾಡಿ ಅದನ್ನೆಲ್ಲ ಜರಡಿ ಹಿಡಿದು ಕ್ವಾಲಿಟಿ ಚೆಕ್ ಮಾಡಿ ಮತ್ತೆ ರೈತರಿಗೆ ಅದನ್ನ ವಿತರಣೆ ಮಾಡತಕ್ಕಂಥ ವ್ಯವಸ್ಥೆ ಕೂಡ ಈ ವರ್ಷ ನಾವು ಉಚಿತವಾಗಿ ನಮ್ಮ ತಾಲೂಕು ಮಲಕಮೂರು ತಾಲೂಕಿನಲ್ಲಿ ಎಫ್ ಪಿ ಓ ಮುಖಾಂತರ ಸುಮಾರು ಒಂದು 175-180 ಕ್ವಿಂಟಲ್ನಷ್ಟು ಬಿತ್ತನೆ ಬೀಜ ವಿತರಣೆ ಕೂಡ ಮಾಡಿದ್ವಿ. ಇದು ಕೂಡ ಒಳ್ಳೆ ತಳಿ ನಾನು ಹೇಳಿದಾಗ. ಸೊ ಮುಖ್ಯ ಉದ್ದೇಶ ಏನೋ ರೈತರಿಗೆ ಕೊಟ್ಬಿಟ್ಟು ಅದನ್ನೇ ಮತ್ತೆ ರೈತರಿಗೆ ಬೆಳೆದು ಅದನ್ನ ಸರ್ಕ್ಯುಲೇಟ್ ಮಾಡತಕ್ಕಂಥ ಸರಬರಾಜು ಮಾಡತಕ್ಕಂಥ ವ್ಯವಸ್ಥೆ ಇದೆ. ಈಗ ರೈತರ ಮಟ್ಟದಲ್ಲಿ ಈ ಒಂದು ಶೇಂಗಾ ಬಿತ್ತನೆಯ ಬೀಜಗಳನ್ನ ಬೀಜೋತ್ಪಾದನೆ ಮಾಡ್ತೀವಿ ಅಂತ ಹೇಳಿದ್ರ ಅಂದ್ರೆ ಅಲ್ಲಿ ಏನಾದ್ರೂ ಬೀಜೋತ್ಪಾದನೆ ಮಾಡಬೇಕು ಅಂದ್ರೆ ರೈತರು ತಮ್ಮ ಹೆಸರುಗಳನ್ನು ನೋಂದಾಯಿಸಬೇಕಾಗ್ತದೆ. ಸಂಸ್ಥೆಗಳಿದಾವೆ, ನಾನು ಹೇಳಿದಂಗೆ ಕೆಎಫ್ ಕೆಎಸ್ಎಸ್ಸಿ ಮತ್ತು ಎನ್ಎಸ್ಸಿ ಇದೆ. ಸೊ ಇವರು ಮೂಲ ಬೀಜಗಳನ್ನ ಕೊಡ್ತಾರೆ, ಪೇರೆಂಟ್ ನಾವೇನು ತಳಿಗಳನ್ನ ಕೊಡ್ತಾರೆ, ಆ ಬೀಜಗಳಿಂದ ಇವರು ಲೀಸ್ಟ್ ಮಾಡಿಕೊಂಡು ಅವರಿಗೆ ಬಿತ್ತನೆ ಬೀಜ ಅವರಿಗೆ ಕೊಟ್ಬಿಟ್ಟು ಅವರಿಗೆ ಸೂಕ್ತ ಮಾರ್ಗದರ್ಶನ ಕೊಡ್ತಾರೆ. ಬೆಳೆ ಹಂತದಲ್ಲಿ ವಿವಿಧ ಹಂತಗಳಲ್ಲಿ ಭೇಟಿ ಮಾಡಿ ಕೀಟ ರೋಗ ಬಾಧೆ ಇದ್ರೆ ಏನಾರ ಅದನ್ನ ಏನು ಹತೋಟಿ ಕ್ರಮ ತಗೋಬೇಕು ಒಂದು, ಆಮೇಲೆ ಆ ಬೀಜ ಯಾವುದೇ ರೀತಿ ಅದು ಕೂಡ ಅದು ಬೀಜೋತ್ಪಾದನೆ ತೊಂದರೆ ಆಗೋ ರೀತಿ ಬೇರೆ ತಳಿಗಳು ಯಾವುದು ಅಲ್ಲಿ ಇದಾಗದ ರೀತಿ ನೋಡಿಕೊಂಡು ಅವರೇ ಅದನ್ನ ವಾಪಸ್ ಪಡ್ಕೊಂಡು ಅದನ್ನ ವಿತರಣೆ ಮಾಡ್ತಕ್ಕಂಥ ವ್ಯವಸ್ಥೆ ಕೂಡ ಮಾಡ್ತಾರೆ. ಅಂತ ರೈತರು ಅಲ್ಲಿ ನೋಂದಾಯಿಸ್ಕೋಬೇಕಾಗಿ ನಾನು ಕೇಳ್ಕೊಂಡು ಅಂದ್ರೆ ಸಾಕಷ್ಟು ಪ್ರಮಾಣದಲ್ಲಿ ನಾವು ಬೆಳಿತೀವಿ ಅಂತ ಬಂದ್ರೆ ಬೀಜೋತ್ಪಾದನೆಗೆ ಅವಕಾಶ ಇದೆ ನಿಮ್ಮಲ್ಲಿ? ಇದೆ, ಸಂಬಂಧಪಟ್ಟ ಸಂಸ್ಥೆಗಳಿಗೆ ರೈತರು ಭೇಟಿ ಮಾಡಿ ಆ ವ್ಯವಸ್ಥೆ ಪಡ್ಕೊಳ್ಬೇಕು ಅಂತ ನಾನು ರೈತರಲ್ಲಿ ಮನವಿ ಮಾಡ್ಕೊಳ್ತೀನಿ. ಈಗ ಶೇಂಗಾ ಬೆಳೆ ಅಂದ ತಕ್ಷಣ ಈಗ ಮಳೆಗಾಲದಲ್ಲೇನೆ ಬೇರೆ ತಳಿನ ನಾವು ಬಿತ್ತನೆ ಮಾಡೋಕ್ಕಾಗುತ್ತೆ, ಬೇಸಿಗೆಯಲ್ಲೇ ಬೇರೆ ತಳಿಯನ್ನ ಬಿತ್ತನೆಗೆ ಆಯ್ಕೆ ಮಾಡ್ಕೊಳ್ಬೇಕಾಗುತ್ತೆ? ಇಲ್ಲ, ನಾನು ಹೇಳಿದ್ರೆ ತಳಿಗಳು ಆಲ್ಮೋಸ್ಟ್ ಎಲ್ಲ ನೀರಿನ ಕನ್ವೀನಿಯಂಟ್ ನೀರಿನ ಫೆಸಿಲಿಟಿ ಇದ್ರೆ ಖಂಡಿತವಾಗಿ ಬೆಳಿಬಹುದು. ನಾನು ಹೇಳಿದ್ರೆ DH 256 ಅನ್ನೋದನ್ನ ನಾವು ಮುಂಗಾರಿನಲ್ಲಿ ಕೊಡ್ತಿದೀವಿ, ಅದರಲ್ಲಿ DH 257 ಅಂತ ಒಂದು ಕೂಡ ಇದೆ, ಅದನ್ನು ಕೂಡ ನಾವು ಬೇಸಿಗೆ ಹಾಕಬಹುದು. ಅದರಲ್ಲಿ ಆಯಿಲ್ ಕಂಟೆಂಟ್ ಸುಮಾರು ಒಂದು 48-50% ಎಣ್ಣೆ ಅಂಶ ಇರ್ತದೆ, ಮತ್ತೆ ಕಾಳು ಯೂನಿಫಾರ್ಮ್ ಬರ್ತದೆ, ಒಂದೇ ತರ ಕಾಳು ಇರೋದ್ರಿಂದ ನೀವು ಯಂತ್ರೋಗಗಳ ಮೂಲಕ ಅದನ್ನು ಕಟಾವು ಮಾಡಬಹುದು, ಯಾವುದೇ ಒಂದು ಅಡಚಣೆ ಇಲ್ಲದೆ ಕೂಡ ನಾವು ಅದನ್ನ ಕೈಗೊಳ್ಬಹುದು. ಬೀಜೋಪಚಾರ ಒಂದು ಮಾಡತಕ್ಕಂಥ ಒಂದು ಬಹಳ ಮುಖ್ಯವಾದ ಕೆಲಸ, ರೈತ ಬಾಂಧವರು ಇದನ್ನ ಅನುಸರಿಸಬೇಕು. ಬಹಳ ಜನ ಮಾಡ್ತಾ ಇದಾರೆ, ಬಟ್ ಮಾಡಿದ್ರು ಕೂಡ ಇದನ್ನ ನಾನು ಮಾಡ್ಬೇಕು ಅಂತ ಕೇಳ್ಕೊಳ್ತೀನಿ. ಮುಖ್ಯವಾಗಿ ಇದಂಗೆ ನಾವು ಸಣ್ಣ ಮಕ್ಕಳಿಗೆ ಪೋಲಿಯೋ ಹಾಕ್ಸ್ತೀವಿ, ಏನಕ್ಕೆ ಅಂದ್ರೆ ಮುಂಜಾಗ್ರತಾ ಕ್ರಮವಾಗಿ ಮುಂದೆ ಆ ಬೆಳೆಗೆ ಯಾವುದೇ ವಿಧವಾದ ಕೀಟ ರೋಗ ಬಾಧೆ ಬರಬಾರ್ದು ಅನ್ನೋ ಉದ್ದೇಶಕ್ಕೆ ನಾವ್ ಹೆಂಗೆ ವ್ಯಾಕ್ಸಿನೇಷನ್ಗಳು ಪೋಲಿಯೋ ಲಸಿಕೆಗಳು ಮಕ್ಕಳಿಗೆ ಕ್ಯಾಲೆಂಡರ್ ಆಫ್ ಇವೆಂಟ್ ಪ್ರಕಾರ ಆಗ್ತೀವೋ ಆ ರೀತಿ ಇದು ಬಹಳ ಸಣ್ಣ ಕೆಲಸ, ಬಟ್ ಬಹಳಷ್ಟು ಉಳಿತಾಯ ಆಗ್ತದೆ. ಬೀಜೋಪಚಾರ ಅಂದ್ರೆ ನಾನು ಹೇಳಿದ್ನಲ್ಲ ರೈಸೋಬಿಯಂ ಅಂತ, ಒಂದು ರೈಸೋಬಿಯಂ ಅಂತ ಒಂದು ಸಾರ್ವಜನಿಕ ಒಂದು ಸ್ಥಿರೀಕರಿಸತಕ್ಕಂತ ಒಂದು ಬ್ಯಾಕ್ಟೀರಿಯಾ. ಸೊ ಇದನ್ನ ಮಾಡ್ತಕ್ಕಂಥದ್ದು, ಆಮೇಲೆ ಟ್ರೈಕೋಡರ್ಮಾ ಅಂತ ಒಂದು ಬಿಳಿ ಪುಡಿ ಬರ್ತದೆ, ಇದನ್ನು ಕೂಡ ಒಂದು KG ಬೀಜಕ್ಕೆ ಅರ್ಧ KG ಪ್ಯಾಕೆಟ್ ಬರ್ತದೆ. ಏನು ಒಂದು ಗೊಣಚಿದ ಮೇಲೆ ಬೀಜಗಳನ್ನ ಅಳ್ಕೊಂಡು ಈ ಟ್ರೈಕೋಡರ್ಮಾ ಮತ್ತು ರೈಸೋಬಿಯಂ ಚೆಲ್ಬಿಟ್ಟು ಆಮೇಲೆ ಅದಕ್ಕೆ ಬೆಲ್ಲದ ಪಾಕ ನಾವು ಹಾಕ್ತೀವಿ. ಉದ್ದೇಶ ಇಷ್ಟ, ಯಾಕೆಂದ್ರೆ ಅದು ಜೀವಾಣು ಅಂತ ನಾನು ಹೇಳ್ತೇನೆ ತಮಗೆ. ಟ್ರೈಕೋಡರ್ಮಾ ಇರ್ಬೋದು, ಟ್ರೈಕೋಡರ್ಮಾ ಮಾಡೋದ್ರಿಂದ ಏನಾಗ್ತದೆ, ಮುಂದೆ ಶಿಲೀಂಧ್ರಗಳಿಂದ ಬರ್ತಕ್ಕಂಥ ರೋಗಗಳನ್ನು ನಾವು ಮುಂದೆ ಏನು ವಿಲ್ಟ್ ಅಂತ ಬರ್ತದೆ, ಒಂದು ಕೊಳೆ ರೋಗ ಬರಬಹುದು, ಬುಡ ಕೊಳೆ ರೋಗ ಬರಬಹುದು, ಅಂತ ಒಂದು ರೋಗವನ್ನು ನಾವು ಈಗಲೇ ಪ್ರಾಥಮಿಕ ಹಂತದಲ್ಲಿ ನಾವು ಅದನ್ನ ತಡೆಹಿಡಿಯಬಹುದು ಬೀಜೋಪಚಾರ ಮಾಡೋದ್ರಿಂದ. ಸೊ ಬೆಲ್ಲದ ನಾನು ಪಾನಕ ಮಾಡಿ ಹಾಕಬೇಕು ಅಂತ ನಾನು ಬೀಜಕ್ಕೆ ಸುಮುಕ್ಸ್ಬೇಕು. ಒಂದು ಎಚ್ಚರಿಕೆ ಅಂತ ಹೋಗ್ಬೇಕು ಅಂದ್ರೆ ಬೀಜದ ಸಿಪ್ಪೆಗಳು ಸುಲಿಬಾರ್ದು, ಅದು ಡ್ಯಾಮೇಜ್ ಆಗಬಾರ್ದು, ಹೌದು ಇಂಟ್ಯಾಕ್ಟ್ ಇರಬೇಕು, ಅದು ಮೇಲಿಂದ ಏನು ಕವರ್ ಇರ್ತದಲ್ಲ ಅದು ಚಿಮುಕ್ಸ್ಬಿಟ್ಟು ಹಗುರವಾಗಿ ಅದು ಬೀಜ ಲೇಪನ ಮಾಡಿ ಒಂದು ಅರ್ಧ ಗಂಟೆ ಒಂದು ಗಂಟೆ ನೆರಳಲ್ಲಿ ಒಣಗಿಸ್ಬಿಟ್ಟು ನಂತರ ಆಮೇಲೆ ಅದನ್ನ ಬಿತ್ತನೆ ಮಾಡ್ಲಿಕ್ಕೆ ನಾವು PSB ಅಂತ ಹೇಳಿದ್ರೆ ಫಾಸ್ಫರಸ್ ಸಾಲಿಬಲೈಸಿಂಗ್ ಬ್ಯಾಕ್ಟೀರಿಯಾ, ಅದ್ ನೇಮ್ ಇಟ್ಸೆಲ್ಫ್ ಇಂಡಿಕೇಟ್ಸ್ ರಂಜಕ ಕರಗಿಸುವ ಜೀವಾಣು. ಸೊ ಮೂರು ಇದೆ ನೋಡಿ, ಒಂದು ಟ್ರೈಕೋಡರ್ಮ ಜೈವಿಕ ಶಿಲೀಂಧ್ರ ನಾಶಕ ಅಂತ ನಾವು ಹೇಳ್ತೀವಿ, ಮುಂದಿನ ಬರ್ತಕ್ಕಂತ ಯಾವುದೇ ಶಿಲೀಂಧ್ರ ರೋಗವನ್ನು ಹತೋಟಿ ಮಾಡ್ಲಿಕ್ಕೆ. ರೈಸೋಬಿಯಂ ಅಂತ ನಾನು ಹೇಳಿದೆ, ಇದೇನು ಮಾಡ್ತದೆ ಶೇಂಗಾ ಬೇರಿನಲ್ಲಿ ಗಂಟಿರ್ತದೆ, ತಾವೆಲ್ಲರೂ ಕೂಡ ಅಬ್ಸರ್ವ್ ರೈತರು ಕೂಡ ನೋಡಿರ್ತಾರೆ, ಅಲ್ಲಿ ನಮ್ಮ ವಾತಾವರಣದಲ್ಲಿ ಇರತಕ್ಕಂತ ಸಾರಜನಕವನ್ನು ಸ್ಥಿರೀಕರಿಸ ಮಾಡ್ಬಿಟ್ಟು ಅದನ್ನ ಮಣ್ಣಿನಲ್ಲಿ ಫಿಕ್ಸ್ ಮಾಡ್ಬಿಟ್ಟು ಅದು ಮುಂದಿನ ಬೆಳವಣಿಗೆ ಹಂತದಲ್ಲಿ ಗಿಡಕ್ಕೆ ಸಿಗ್ತಕ್ಕಂತ ಒಂದು ಕಾರ್ಯ ಮಾಡ್ತದೆ ರೈಸೋಬಿಯಂ. ಅದೇ ರೀತಿ PSB ಅಂತ ಅಂದ್ರೆ ಫಾಸ್ಫರಸ್ ಸಾಲಿಬಲೈಸಿಂಗ್ ಬ್ಯಾಕ್ಟೀರಿಯಾ ಅಂತ, ಇದು ನಮ್ಮ ಮಣ್ಣಿನಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಫಾಸ್ಫರಸ್ ರಂಜಕ ಇರಬಹುದು, ಆದ್ರೆ ಅದು ಒಂದು ದೊರೆಯದ ಸ್ಟೇಜ್ ಅಲ್ಲಿ ಇರ್ತದೆ, ಹಂತದಲ್ಲಿ ಇರ್ತದೆ. ಇದು ನಾವು ಈ ಒಂದು ನಾವೇನು ಜೀವಾಣು ನಾವು ಬೀಜೋಪಚಾರ ಮಾಡೋದ್ರಿಂದ ಮಣ್ಣಲ್ಲಿರತಕ್ಕಂತ ರಂಜಕವನ್ನು ಕರಗಿಬಿಟ್ಟು ಗಿಡಕ್ಕೆ ಸಿಗುವ ರೀತಿ ಮಾಡ್ತದೆ. ಮುಂದೆ ನಾವು ಯಾವ್ದೋ ಒಂದು ರೋಗ ಬಂದಾಗ ಸ್ಪ್ರೇ ಮಾಡಬೇಕು ಅಂದ್ರೆ 3-4 ಜನ ಕೂಲಿ ಇರಬೇಕು, ಆಮೇಲೆ 1 ಎಕರೆ ಸ್ಪ್ರೇ ಮಾಡೋದು ಬಹಳ ಕಷ್ಟ, ಖರ್ಚು ಜಾಸ್ತಿ ಬರ್ತದೆ, ನೀರು ಬೇಕು, 200-300 liter ನೀರು ಬೇಕು, ಆಮೇಲೆ ವಾತಾವರಣದಲ್ಲಿ ಮಳೆ ಇರಬೇಕು, ಕೂಲಿಯರ್ ಸಿಗೋದಿಲ್ಲ, ಇವೆಲ್ಲ ನಾವು ತಡೆಗಟ್ಟಬೇಕು ಅಂದ್ರೆ ಮುನ್ನೆಚ್ಚರಿಕೆ ಕ್ರಮವಾಗಿ ಇದು ಬೀಜೋಪಚಾರ ಮಾಡೋದು ಬಹಳ ಸೂಕ್ತ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈಗ ಶೇಂಗಾ ಅಂದ ತಕ್ಷಣಕ್ಕೆ ಈಗ ಬಿತ್ತನೆ ಟೈಮ್ನಲ್ಲಿ ಗೊಬ್ಬರಗಳು ಅಂತಂದ್ರೆ ಏನೇನು ಕೊಡಬೇಕಾಗುತ್ತೆ? ಬಹಳ ಒಳ್ಳೆ ಪ್ರಶ್ನೆ ಕೇಳಿರ್ತಾವೆ. ಮುಖ್ಯವಾಗಿ ನಾವು ಶೇಂಗಾ ಬೆಳೆಗೆ 10, 20, 40 ಅಂದ್ರೆ 10 ಕೆಜಿ ಸಾರಜನಕ, 20 ಕೆಜಿ ರಂಜಕ ಮತ್ತು 40 ಕೆಜಿ ಪೊಟ್ಯಾಶು. ಇದು ಲೋಕಲ್ ಮಾರ್ಕೆಟ್ ನಲ್ಲಿ ಏನ್ ಗೊಬ್ಬರ ಸಿಗ್ತದೆ ಅದ್ರ ಮೇಲೆ ನಾವು ಯೂರಿಯಾ ಮುಖಾಂತರ ಅಥವಾ ಡಿಎಪಿ ಮುಖಾಂತರ ಅಥವಾ ಪೊಟ್ಯಾಶ್ ನೇರವಾಗಿ ಹಾಕಬಹುದು, ಇಲ್ಲಾಂದ್ರೆ ಕಾಂಪ್ಲೆಕ್ಸ್ಗಳು ಅದನ್ನ ಎಷ್ಟು ಪ್ರಮಾಣ ಬೇಕಾಗ್ತದೆ ನೋಡಿಕೊಂಡು ಅದನ್ನ ಗೊಬ್ಬರವನ್ನು ಕೊಡತಕ್ಕಂತ ವ್ಯವಸ್ಥೆ ಮಾಡಬೇಕು. ಇದಲ್ಲದೆ ಕೂಡ ಜಿಪ್ಸಮ್ ಒಂದು ಬಹಳ ಮುಖ್ಯವಾದ ಒಂದು ಪರಿಕರ ಅಂತ ನಾನು ಹೇಳ್ತೀನಿ. ಯಾಕಂದ್ರೆ ಜಿಪ್ಸಮ್ ಇದು ನಾವು ಸಾಯಿಲ್ ಕಂಡೀಷನರ್ ಅಂತ ಹೇಳ್ತೀವಿ, ಮಣ್ಣು ಸುಧಾರಕ ಅಂತ ನಾವು ಹೇಳ್ತೀವಿ. ಇದನ್ನ ನಾವು ಮಣ್ಣಿಗೆ ಇದನ್ನ ಎರಡು ಸಮಯದಲ್ಲಿ ನಾವು ಉಪಯೋಗಿಸಬಹುದು. ಒಂದು ತಾವೇನು ಭೂಮಿ ಸಿದ್ಧತೆ ಮಾಡ್ತಾರಲ್ಲ ಪೂರ್ವ ಮುಂಗಾರು ಸಮಯದಲ್ಲಿ, ಅವಾಗ ಮಾಡಿದ್ರೆ ಒಂದು ಅಡ್ವಾಂಟೇಜ್ ಅಂದ್ರೆ ಅವಾಗ ಭೂಮಿನಲ್ಲಿ ನಾವು ಹಾಕಿ ಪಲ್ಟಾಯಿಸ್ಬಿಟ್ಟು ಅದನ್ನ ಮಡಿಕೆ ಹೊಡೆಯೋದ್ರಿಂದ ಜಿಪ್ಸಮ್ ಮಣ್ಣಿಗೆ ಸೇರಿಸಿ ಒಂದು ನಂತರ ಏನು ಮಳೆ ಬರುತ್ತಲ್ಲ, ಮಳೆ ಬಂದಾಗ ಆ ಜಿಪ್ಸಮ್ ಕರಗ್ಬಿಟ್ಟು ಮಣ್ಣಿನಲ್ಲಿ ಶೇಖರಣೆ ಆಗಿರ್ತದೆ, ಮುಂದೆ ಬೆಳೆಗೆ ಅನುಕೂಲ ಆಗುತ್ತೆ. ಸೊ ಇನ್ನು ಅದು ಬಿಟ್ಟರೆ ನಾವೇನ್ ಮಾಡ್ತೀವಿ, ಸಾಮಾನ್ಯವಾಗಿ ಬಿತ್ತನೆ ಆಗಿ 30-40 ದಿವಸದಲ್ಲಿ ನಾವೇನು ಎಡಕುಂಟೆ ಹೊಡಿತೀವಿ, ನಮಗೆಲ್ಲರೂ ಕೂಡ ಗೊತ್ತಿದೆ. ಎಡಕುಂಟೆ ಒಂದು ಒಳ್ಳೆ ಕಾರ್ಯ ಅಂತ ನಾವು ಹೇಳ್ಬೋದು. ಯಾಕೆಂದ್ರೆ ಬಿತ್ತನೆ ಆಗಿ 15-20 ದಿವಸದಲ್ಲಿ ಸಣ್ಣ ಸಣ್ಣ ಕಳೆಗಳು ಬರ್ಲಿಕ್ಕೆ ಶುರು ಆಗ್ತದೆ. ಎಡಕುಂಟೆ ಒರಿಯೋದ್ರಿಂದ ಎರಡು ಅಡ್ವಾಂಟೇಜ್ ಇದೆ, ಅನುಕೂಲ ಆಗ್ತದೆ. ಒಂದು ಏನೋ ನಾವು ಕಳೆಗಳನ್ನ ಹತೋಟಿ ನಿರ್ಮೂಲನೆ ಮಾಡಬಹುದು. ಎರಡನೇದ ಏನಾಗ್ತದೆ ಅಂದ್ರೆ ನಾವು ಎಡಕುಂಟೆ ಹೊಡೆಯೋದ್ರಿಂದ ಮಣ್ಣು ಲೂಸ್ ಆಗ್ಬಿಟ್ಟು ಆ ಮಣ್ಣನ್ನ ಬುಡಕ ಏರಿಸ್ತೀವಿ. ಶೇಂಗಾ ತಮ್ಗೆ ಎಲ್ಲರೂ ಕೂಡ ಗೊತ್ತಿದೆ, ಏನೋ 40-50 ದಿವಸದಲ್ಲಿ ಪೆಕ್ ಫಾರ್ಮೇಶನ್ ಅಂತ ನಾವು ಹೇಳ್ತೀವಿ, ಓಡಿಳಿತೀವಿ ಅಲ್ಲ, ಬಿಳಲು ಬರೋದು ಅಂತ ನಾವು ಹೇಳ್ತೀವಿ. ಆ ಒಂದು ಸಮಯದಲ್ಲಿ ಏನಾಗ್ತದೆ ಅಂದ್ರೆ ಗಿಡ ಮೇಲೆ ಬೆಳೆದಿರ್ತದೆ, ಹೂವು ಆಗಿರ್ತದೆ, ಹಳದಿ ಹೂವು ಆಗಿರ್ತದೆ, ಅದು ಭೂಮಿ ಒಳಗೆ ಎಂಟರ್ ಆಗಬೇಕು. ಅದು ಗೋಡ್ ಇಳಿಬೇಕಂತಂದ್ರೆ ಅಲ್ಲಿ ಮಣ್ಣು ಮೃದು ಇರಬೇಕು. ಎಸ್, ಅದಕ್ಕೋಸ್ಕರ ನಾವು ಬಹಳ ನಮ್ಮ ಪೂರ್ವಜರೆಲ್ಲ ಬಹಳ ಮಾಡ್ತಾ ಇದ್ರು. ಎಡಕುಂಟೆ ಹೊಡೆಯೋ ಉದ್ದೇಶ ಅಷ್ಟೇ, ಒಂದು ಕಳೆ ತೆಗಿತೀವಿ, ಆಮೇಲೆ ಆ ಮಣ್ಣನ್ನ ಬುಡಕ್ಕೆ ಏರಿಸ್ತೀವಿ. ಸೊ ಅವಾಗ ಏನಾಗ್ತದೆ, ಏನ್ ಫಾರ್ಮೇಶನ್ ಟೈಮಲ್ಲಿ ಬಿಳಲು ಹೋಗ್ತದಲ್ಲ, ಮಣ್ಣಿನ ಕಾಂಟ್ಯಾಕ್ಟ್ ಬರ್ತದೆ. ಸೊ ಅವಾಗ ಏನಾಗ್ತದೆ, ನಮ್ಮ ಪಾಟ್ ಸೆಟ್ಟಿಂಗ್ ಅಂತ ನಾವು ಹೇಳ್ತೀವಿ, ಕಾಯಿ ಕಟ್ಟರದ ಜಾಸ್ತಿ ಆಗ್ತದೆ. ಸಾಕಷ್ಟು ಸಮಯದಲ್ಲಿ ಏನಾಗ್ತದೆ, ಹೂವು ಆಗಿರುತ್ತೆ, ಆ ಬಿಳಲು ಭೂಮಿಗೆ ಟಚ್ ಆಗಿರೋದು, ಅಲ್ಲಿ ಗಟ್ಟಿ ಇತ್ತಂದ್ರೆ ಭೂಮಿ ಅವಕಾಶ, ಭೂಮಿಗೆ ಎಂಟರ್ ಪೆನಿಟ್ರೇಟ್, ಅದು ಭೂಮಿ ಕೊರ್ಕೊಂಡು ಒಳಗಡೆ ಹೋಗ್ಬೇಕು. ಸೊ ಮಣ್ಣು ಗಟ್ಟಿ ಇದ್ರೆ ಮಣ್ಣು ಕೂಡ ತಾವ್ ಹೇಳಿದೆ ನೋಡಿ, ಎಡಕುಂಟೆ ಮಾಡಿದ್ರಿಂದ ಒಂದು ಕಳೆ ತೆಗಿತೀವಿ, ಮಣ್ಣನ್ನ ಲೂಸ್ ಮಾಡ್ತೀವಿ, ಲೂಸ್ ಆಗಿರತಕ್ಕಂಥ ಮಣ್ಣನ್ನ ಬುಡಕ್ಕೆ ಏರಿಸ್ತೀವಿ. ಸೊ ಮೂರು ಕೆಲಸ ನಾವು ಒಟ್ಟಿಗೆ ಮಾಡಬಹುದು. ಸೊ ಇದರಿಂದ ಏನಾದ್ರೆ ಇಳುವರಿ ಪ್ರಮಾಣ ಕೂಡ ಜಾಸ್ತಿ ಆಗ್ತದೆ. ಹೂ ಬಿಟ್ಟಿರ್ತದೆ, ಬಿಳಲು ಅಥವಾ ಪೆಕ್ ಫಾರ್ಮೇಶನ್ ಆಗಿರುತ್ತೆ, ಅದು ಒಳಗಡೆ ಭೂಮಿ ಗಟ್ಟಿ ಇದ್ರೆ ಹೋಗ್ಲಿಕ್ಕೆ ಆಗದೆ ಅಂತ ಒಂದು ಸಂದರ್ಭ ಇರ್ತದೆ. ಸೊ ಇದರಲ್ಲಿ ನಾವು ಅದನ್ನ ನಾವು ಅವಾಯ್ಡ್ ಮಾಡಿ ನಮ್ಮ ಇಳುವರಿ ಕೂಡ ಹೆಚ್ಚಿಗೆ ಮಾಡಬಹುದು. ಜಿಪ್ಸಮ್ ನಲ್ಲಿ ಎರಡು ಪೋಷಕಾಂಶಗಳು ಬಹಳ ಮುಖ್ಯವಾಗಿರ್ತದೆ. ಜಿಪ್ಸಮ್ ಆಸ್ ದಿ ನೇಮ್ ಇಟ್ಸೆಲ್ಫ್ ಇಂಡಿಕೇಟ್ಸ್, ಕ್ಯಾಲ್ಸಿಯಂ ಸಲ್ಫೇಟ್ ಅಂತ ನಾವು ಹೇಳ್ತೀವಿ, ಎರಡು ಪ್ರಮುಖ ಪೋಷಕಾಂಶಗಳು, ಕ್ಯಾಲ್ಸಿಯಂ ಅಂದ್ರೆ ಸುಣ್ಣ ಮತ್ತೆ ಸಲ್ಫೇಟ್. ಈ ಜಿಪ್ಸಮ್ ನಾವು ಮಣ್ಣಿಗೆ ಸೇರಿಸೋದ್ರಿಂದ ಏನಾಗ್ತದೆ, ಒಂದು ಮಣ್ಣಿನ ಏನೋ ರಸಸಾರ ಮಟ್ಟ ನಾವು ಹೇಳ್ತೀವಿ, ಸಾಯಿಲ್ ಪಿ ಹೆಚ್ ಅಥವಾ ಜಾಸ್ತಿ ಇದ್ದಾಗ ಏನು ಆಲ್ಕಲೈನ್ ಸಾಯಿಲ್ಸ್ ಅಂತ ಸಲೈನ್ ಸಾಯಿಲ್ಸ್ ಅಂತ ಹೇಳ್ತೀವಿ, ಅಲ್ಲಿ ಸೋಡಿಯಂ ಮತ್ತು ಪೊಟ್ಯಾಸಿಯಂ ಅಂಶ ಬಹಳ ಇರ್ತದೆ. ಸೊ ನೀವು ಜಿಪ್ಸಮ್ ಆಡ್ ಮಾಡಿದಾಗ ಈ ಕ್ಯಾಲ್ಸಿಯಂ ಆ ಸೋಡಿಯಂ ಮತ್ತು ಪೊಟ್ಯಾಸಿಯಂ ರಿಪ್ಲೇಸ್ ಮಾಡಿ ಮಣ್ಣಿನ ರಸಸಾರ ಮಟ್ಟನ ಕಡಿಮೆ ಮಾಡ್ತದೆ. ಒಂದು ಎರಡನೇದು ಸಲ್ಫೇಟ್, ಕ್ಯಾಲ್ಸಿಯಂ ಸಲ್ಫೇಟ್ ಅಂತ ಸಲ್ಫಾರು ಇಟ್ ಆಕ್ಸ್ ಆಸ್ ಎ ಫಂಜಿಸೈಡ್, ಒಂದು ರೋಗ ರುಜಿನ ಬರದಂಗೆ ಒಂದು ಬೆಳೆಗೆ ಪ್ರೊಟೆಕ್ಷನ್ ಕೊಡ್ತದೆ. ಒಂದು ಎರಡನೇದು ಕಾಳಿನ ತೂಕ ಮತ್ತೆ ಎಣ್ಣೆ ಅಂಶ ಜಾಸ್ತಿ ಆಗ್ತದೆ. ಇದು ಬಹಳ ಒಂದು ಮುಖ್ಯವಾದ, ನಮ್ಮ ಇಲಾಖೆಯಲ್ಲೂ ಕೂಡ ನಾವು ಸಬ್ಸಿಡಿ ದರದಲ್ಲಿ ಪ್ರತಿ ವರ್ಷ ವಿತರಣೆ ಮಾಡ್ತಾ ಇರ್ತೀವಿ. ರೈತ ಬಾಂಧವರು ನಮ್ಮ ಇಲಾಖೆಗೆ ಭೇಟಿ ಮಾಡಿ ಅದು ಯಾವ ಸಿಗ್ತದೆ ಮುಂಚಿತವಾಗಿ ತಗೊಂಡಿಟ್ಟು ತಪ್ಪಿಲ್ಲ, ಇಟ್ಕೊಂಡು ಅದನ್ನ ಹಾಕೋದ್ರಿಂದ. ಆಮೇಲೆ ಜಿಪ್ಸಮ್ ನೀವು ಶೇಂಗಾ ಬೆಳೆಲಿ ಬಿಡಲಿ ಎಲ್ಲಿ ನೀವು ರಸಸಾರ ಮಟ್ಟ ಜಾಸ್ತಿ ಇರುತ್ತೆ, ಸಲೈನ್ ಮತ್ತು ಆಲ್ಕಲೈನ್ ಸಾಯಿಲ್ ಸವಳು ಭೂಮಿಗಳು ಏನಿರ್ತದೆ ಅಲ್ಲಿ ಪ್ರತಿ ವರ್ಷ ಇದನ್ನ ಮಣ್ಣಿನ ಕರ್ಲು ಭೂಮಿ ಅದನ್ನ ನೀವು ಜಿಪ್ಸಮ್ ಹಾಕೋದು ತಪ್ಪೇನಿಲ್ಲ. ಒಂದು ನಾವು ರಸಸಾರ ಮಟ್ಟ ಕಡಿಮೆ ಮಾಡ್ತೀವಿ, ಅಲ್ಲಿರ್ತಕ್ಕಂಥ ಲವಣಗಳನ್ನ ಕಡಿಮೆ ಮಾಡ್ತೀವಿ, ಮಣ್ಣು ಮೃದು ಆಗ್ತದೆ. ಸೊ ಇದು ಬಹಳ ಮುಖ್ಯವಾದ ಒಂದು ರೈತರು ಒಂದು ಪ್ರಾಕ್ಟೀಸ್ ಮಾಡಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಈ ಜಿಪ್ಸಮ್ ಗೊಬ್ಬರ ಅಂತಂದ್ರೆ ರಿಯಾಯಿತಿ ದರದಲ್ಲಿ ನಿಮ್ಮ ಕೃಷಿ ಇಲಾಖೆಯಲ್ಲಿ ಸಿಗುವಂತದ್ದು ಸೌಲಭ್ಯ ಇದೆ ಸರ್? ಕೊಡ್ತಾ ಇದ್ದೀವಿ, ಪ್ರತಿ ವರ್ಷ ಕೂಡ ಕೊಡ್ತಾರೆ. ಈಗ ಇದ್ರ ಜೊತೆಗೆ ಏನಾದ್ರೂ ಈ ಸಾವಯವ ಗೊಬ್ಬರ ಕೊಟ್ಟರೆ ಒಳ್ಳೇದಂತಿದ್ರೆ ಸರ್? ಸಾವಯವ ಗೊಬ್ಬರ ಯಾವಾಗ ಕೊಡಬೇಕು ಅಂದ್ರೆ ನಾನು ಹೇಳಿದ್ರೆ ಮಾಗಿ ಉಳುಮೆ ಮಾಡಿ ಭೂಮಿ ಸಿದ್ಧತೆ ಮಾಡತಕ್ಕಂಥ ಒಂದು ಸಂದರ್ಭದಲ್ಲಿ ಸಗಣಿ ಗೊಬ್ಬರ ಹೇಳ್ತೀವಿ. ಪ್ರತಿ ಎಕರೆಗೆ 4-5 ಟನ್ ಕನಿಷ್ಠ 3-5 ಟನ್ ಅಷ್ಟು ಕೊಟ್ಟಷ್ಟು ಎಷ್ಟು ಕೊಡ್ತೀವಿ ನಾವು ಅಷ್ಟು ಬಹಳ ಒಳ್ಳೇದು. ಏನು ಉಪಯೋಗ ಅಂತ ತಾವು ಕೇಳಿದ್ರೆ, ಒಂದು ಇತ್ತೀಚಿನ ದಿನಗಳಲ್ಲಿ ನಾವು ಸತತವಾಗಿ ರಾಸಾಯನಿಕ ಗೊಬ್ಬರಗಳನ್ನು ಬಳಸೋದ್ರಿಂದ ಭೂಮಿಯಲ್ಲಿರತಕ್ಕಂಥ ಜೈವಿಕ ಜೀವಾಣುಗಳು ನಾಶ ಆಗ್ತಾ ಇದಾವೆ. ಯಾಕಂದ್ರೆ ಸಾವಯವ ಅಂಶ ಇಲ್ಲ ಅದರಲ್ಲಿ. ನಾವೆಲ್ಲ ಬರೀ ಕೆಮಿಕಲ್ ಫರ್ಟಿಲೈಸರ್ ಯೂರಿಯಾ ಡಿಎಪಿ ಕಾಂಪ್ಲೆಕ್ಸ್ ಗಳು ಆಗ್ತಾ ಇರೋದ್ರಿಂದ ಅಲ್ಲಿ ಸಗಣಿ. ಯಾಕಂದ್ರೆ ಇವಕ್ಕೆ ಜೀವ ಇರತಕ್ಕಂಥ ವಸ್ತುಗಳು, ಇವಕ್ಕೆ ಬದುಕಲಿಕ್ಕೆ ಏನಾರ ಒಂದು ಆಹಾರ ಬೇಕು. ಸಗಣಿ ಗೊಬ್ಬರ ಆಯ್ತು ಅಥವಾ ಕುರಿ ಅಕ್ಕಿ ಆಯ್ತು, ಕೋಳಿ ಗೊಬ್ಬರ ಅಥವಾ ಏನೋ ಹಸಿರಿಲೆ ಗೊಬ್ಬರಗಳು ಯಾವ್ದಾರು ನಾವು ಬೆಳೆಯೋದ್ರಿಂದ ಅವಕ್ಕೆ ಇತ್ತೀಚಿನ ದಿನಗಳಲ್ಲಿ ಕಡಿಮೆ ಆಗ್ತಾ ಇದೆ. ಸೊ ಇದು ನಾವು ಸಾವಯವ ಗೊಬ್ಬರ ಬೆಳೆಯೋದ್ರಿಂದ ಮಣ್ಣಿನ ಫಲವತ್ತತೆ ಕೂಡ ನಾವು ಕಾಪಾಡ್ಕೋಬಹುದು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕಂದ್ರೆ ಸಗಣಿ ಗೊಬ್ಬರ ಹಾಕೋದ್ರಿಂದ ನೀರು ಹಿಡಿದಿಟ್ಟುಕೊಳ್ಳುವ ಶಕ್ತಿ ಕೂಡ ಜಾಸ್ತಿ ಆಗ್ತದೆ. ಸೊ ಇದನ್ನು ಕೂಡ ನಾವು ಯೋಚನೆ ಮಾಡಬೇಕು. ಸುಮ್ಮನೆ ಯಾಕಂದ್ರೆ ನೀರು ಅಬ್ಸರ್ವ್ ಮಾಡಿ ನೋಡಿ, ಬೇಕಾದ್ರೆ ನೀವು ಎಲ್ಲಿ ಸಗಣಿ ಗೊಬ್ಬರ ಇದೆ, ನೀವು ಇವತ್ತು ನೀರು ಹಾಸಿದ್ರೆ ಒಂದು ವಾರದ ಮಟ್ಟ ಅದು ನೀರು ಹಾಗೆ ಹಿಡಿದಿಟ್ಕೊಳ್ತದೆ. ಅಷ್ಟು ತೇವಾಂಶ ಇರೋ ಸರ್ಕಾರಿ ಗೊಬ್ಬರ ಆಗ್ತಾ ಹೋದ್ರೆ ಒಂದು ಜೈವಿಕ ಪಾಪ್ಯುಲೇಷನ್ ಅದರ ಸಂಖ್ಯೆ ಕೂಡ ಕಡಿಮೆ ಆಗ್ತದೆ ಒಂದು, ಆಮೇಲೆ ನೀರಿನಲ್ಲಿ ಹಿಡಿದಿಟ್ಟಿರತಕ್ಕಂಥ ಶಕ್ತಿ ಕೂಡ ಬಹಳಷ್ಟು ಕಡಿಮೆ ಆಗ್ತದೆ. ಈಗ ತಾತ್ಕಾಲಿಕ ಬೆಳೆಗಳು ಇಳುವರಿ ಕೊಟ್ಟರು ಸಹ ಮುಂದೆ ಸಾಕಷ್ಟು ಕುಂಠಿತ ಆಗ್ತದೆ ಸರ್. ಸತತವಾಗಿ ನಾವು ಸತತವಾಗಿ ಒಂದೇ ಬೆಳೆ ಬೆಳೆದ್ರಿಂದ ಏನಾಗ್ತದೆ, ಭೂಮಿ ಬರಡ್ ಆಗ್ತದೆ. ಸೊ ಯೂಶ್ವಲಿ ನಾವೇನು ರೆಕಮೆಂಡ್ ಮಾಡ್ತೀವಿ, ಏಕದಳ ಧಾನ್ಯಗಳು, ಉದಾಹರಣೆ ಮೆಕ್ಕೆಜೋಳ ಇರ್ಬೋದು, ಜೋಳ ಇರ್ಬೋದು, ರಾಗಿ ಇರ್ಬೋದು. ಸೊ ಇಂಥ ಒಂದು ಬೆಳೆಗಳು ಬೆಳೆದಂತ ಸಂದರ್ಭದಲ್ಲಿ ಪರ್ಯಾಯವಾಗಿ ನೆಕ್ಸ್ಟ್ ಬೆಳೆ ನಾವು ಏನು ದ್ವಿದಳ ಧಾನ್ಯಗಳು ಅಂತ ಹೇಳಿ, ಶೇಂಗಾ ಇರ್ಬೋದು, ಅಲಸಂದಿ ಇರ್ಬೋದು, ಉದ್ದ ಇರ್ಬೋದು, ತೊಗರಿ ಕೂಡ ನಾವು ಅಕ್ಕಡಿ ಬೆಳೆಯಾಗಿ ಬೆಳೆದ್ರಿಂದ ಏನಾಗ್ತದೆ, ನೀವು ಶೇಂಗಾ ನಮಗೆ 100-120 ದಿವಸದಲ್ಲಿ ಶೇಂಗಾ ಬಂದ್ಬಿಡ್ತದೆ. ಆಮೇಲೆ ಶೇಂಗಾ ಶಾಲಾ ರೋಟೆಡ್ ಕ್ರಾಪ್ ಬಹಳ ಕಡಿಮೆ ಇರ್ತದೆ ಬೇರು. ಸೊ ಇದು ಕಟವಾದ ನಂತರ ಏನು ರೆಸಿಡ್ಯುಯಲ್ ಮಾಯಿಶ್ಚರ್, ಏನು ಉಳಿದಿರ್ತಕ್ಕಂಥ ತೇವಾಂಶ ಇರ್ಬೋದು ಅಥವಾ ಏನು ಪೋಷಕಾಂಶಗಳನ್ನ ಉಪಯೋಗಿಸಿಕೊಂಡು ತೊಗರಿ ಬೆಳೆದಿದೆ. ಮಣ್ಣು ಲೂಸ್ ಕೂಡ ಮಾಡಿದೆ, ಯಾಕಂದ್ರೆ ಬೇರು ಬಹಳ ಒಂದು ಅಡಿ ಒಳಗೆ ಆಳ ಹೋಗ್ತದೆ. 150 ದಿವಸದ ಬೆಳೆ ಇದೆ ಈಗ, ಅದರಲ್ಲೂ ಕೂಡ ಶಾರ್ಟ್ ಡ್ಯೂರೇಷನ್ ರೆಡೀಸ್ ಬಂದಿದ್ದಾವೆ. ಅಕ್ಕಡಿ ಬೆಳೆದ್ರೆ ನಮಗೆ ಅದು ಎಲೆ ಕೂಡ ಬಿದ್ದು ಭೂಮಿಗೆ ಗೊಬ್ಬರ ಕೂಡ ಆಗ್ತದೆ ಒಂದು, ನಮಗೆ ಕೂಡ ತೊಗರಿ ಮನೆಗೆ ಒಂದು ಬೇಳೆಕಾಳು ಬೆಳೆಯಾಗಿ ಪಲ್ಸಸ್ ಆಗಿ ನಾವು ಅದನ್ನು ಉಪಯೋಗಿಸಬಹುದು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈಗ ಬೇಸಿಗೆಯಲ್ಲಿ ಈಗ ಶೇಂಗಾದಲ್ಲಿ ಅಕ್ಕಡಿ ಅಂತಂದ್ರೆ ಏನಕ್ಕೆ ಹೇಳ್ಬೋದು ಸರ್? ಮೊದಲೆಲ್ಲ ನಾವು ಅಲಸಂದಿ ಹಾಕುವಂತದ್ದ ನೋಡಿದ್ದೀವಿ, ಈಗಲೂ ಕೂಡ ಆಗ್ತದ್ರೆ ನಮ್ಮ ಮೊಳಕಾಮೂರಲ್ಲಿ ಅಲಸಂದಿ ಆಗ್ತಾ ಇದಾರೆ, ಹೆಸರು ಆಗ್ತಾ ಇದಾರೆ. ತೊಗರಿ ಬಹಳಷ್ಟು ಬೇಸಿಗೆಯಲ್ಲೇ ಬರುತ್ತಾ ಸರ್? ತೊಗರಿ ಖಂಡಿತ ಬರುತ್ತೆ, ಹಾಕ್ಬಹುದು. ಎಂತ ನೀರಾವರಿ ಹೇಳಿದ್ರೆ ನಾವು ತೊಗರಿ ಉಪಯೋಗಿಸ್ಕೋಬಹುದು. ಶೇಂಗಾ ಬಿತ್ತನೆ ಬೀಜಗಳು ಪ್ರತಿ ಒಂದು ಎಕರೆ ಮಳೆಗಾಲದಲ್ಲಿ ಆದ್ರೆ ಎಷ್ಟು ಬಳಸಬೇಕಾಗುತ್ತೆ, ಬೇಸಿಗೆಯಲ್ಲಿ ಆದ್ರೆ ನಾವ್ ಎಷ್ಟು ಬಳಸಬೇಕಾಗುತ್ತೆ ಸರ್? ಈಗ ಸಾಮಾನ್ಯವಾಗಿ ಜನರಲ್ ರೆಕಮೆಂಡೇಶನ್ ನಾವು ಹೇಳಿದ್ರೆ ಪ್ರತಿ ಎಕರೆಗೆ 35-40 ಕೆಜಿ ಅಷ್ಟು ನಮಗೆ ಬೇಕಾಗ್ತದೆ. ಇದು ನಾವೇನು ಮ್ಯಾನ್ಯಲ್ ಅಂದ್ರೆ ಏನು ನಾವು ಕೂರಿಯಲ್ಲಿ ಬಿತ್ತನೆ ಮಾಡುವಾಗ ಸ್ವಲ್ಪ ಅದು ಪ್ರಮಾಣ ಕಡಿಮೆ ಇರ್ತದೆ. ನಾವು ಮೆಷಿನ್ ಮುಖಾಂತರ ಮಾಡಿದಾಗ ಒಂದು 50-60 ಕೆಜಿ ಬೇಕಾಗಬಹುದು, ಹೆಚ್ಚು ಬಳಕೆ ಆಗ್ತದೆ. ಈಗ ಬೇಸಿಗೆಯಲ್ಲಿ ಅದನ್ನು ಸೇಮ್ ನಾವು ಬಿತ್ತನೆ ಸೇಮ್ ಬಿಚ್ಚನ ಬಿದ್ದರೆ ಸೇಮ್ ಇರ್ತದೆ. ಅಂತರ ಬಹಳ ಮುಖ್ಯ, ಸ್ಪೇಸಿಂಗ್ ಅಂತ ನಾವೇನು ಹೇಳ್ತೀವಲ್ಲ, ಸಾಲಿನಿಂದ ಸಾಲಿಗೆ ಒಂದು 1 ಅಂದ್ರೆ 30 ಸೆಂಟಿಮೀಟರ್, ಮತ್ತೆ ಗಿಡದಿಂದ ಬಿಡಿಗೆ 1/2 ಅಂದ್ರೆ 6 ಇಂಚು ಮಾಡಬೇಕು. ಸಾಕಷ್ಟು ರೈತರು ಏನ್ ಮಾಡ್ತಾರೆ ಅಂದ್ರೆ ಸ್ವಲ್ಪ ಒತ್ತನಾಗಿ ಬಿತ್ತದನ್ನ ರೂಢಿ ಮಾಡ್ಕೊಂಡ್ರೆ ಒತ್ತಾಗಿದ್ರೆ ಜಾಸ್ತಿ ಬಿತ್ತನೆ ಬೀಜ ಉಪಯೋಗಿಸೋದು, ಗಿಡಗಳ ಸಂಖ್ಯೆ ಜಾಸ್ತಿ ಮಾಡೋದು, 10 ಬಿತ್ತಬಿಡ್ತಾರೆ. ಸೊ ಇದರಿಂದ ಒಂದು ಜನರಲಿ ಥಿಂಕಿಂಗ್ ರೈತರದ್ದು ಏನಂದ್ರೆ ನಾವು ಗಿಡಗಳು ಜಾಸ್ತಿ ಇದ್ದಷ್ಟು ಇಳುವರಿ ಜಾಸ್ತಿ ಬರುತ್ತೆ ಅನ್ನೋ ಒಂದು ಯೋಚನೆ ಇರ್ತಾರೆ. ಬಟ್ ಅದು ತಪ್ಪು, ಯಾಕಂದ್ರೆ ನಾನು ಹೇಳೋದ್ರೆ ನಾವೇನ್ ಶಿಫಾರಸ್ ಮಾಡಿರ್ತೀವಿ ಒಂದು ಅಂತರದ ಪ್ರಕಾರ ಬಿತ್ತಿದ್ರೆ, ಯಾಕಂದ್ರೆ ವಾತಾವರಣ ಇರತಕ್ಕಂತ ಒಂದು ನೀರ್ ಇರ್ತದೆ, ಗೊಬ್ಬರ ಇರ್ತದೆ, ಸೂರ್ಯನ ಬೆಳಕಿರ್ತದೆ, ಆ ಗಿಡಕ್ಕೆ ಬೆಳಿಲಿಕ್ಕೆ ಸಾಕಷ್ಟು ಜಾಗ ಬೇಕು ನಮ್ಗೆ. ಈಗ ನಾವು ಸಾಲಿನ ಸಾಲಿಗೆ 1 ಅಂತ ಬಿಟ್ಟಾಗ ನೀವು 3/4-1/2 ಹಾಕಿದಾಗ ಏನಾಗ್ತದೆ, ಪ್ಲಾಂಟ್ ಪಾಪ್ಯುಲೇಷನ್ ಜಾಸ್ತಿ ಆಗುತ್ತೆ, ಸಂಖ್ಯೆ ಬಹಳ ಆಗುತ್ತೆ. ಆದ್ರೆ ಅಲ್ಲಿ ಇರತಕ್ಕಂತ ರಿಸೋರ್ಸಸ್ ನಾವು ಹೇಳ್ತೀವಿ, ಸಂಪನ್ಮೂಲನ ಅದಕ್ಕೆ ಉಪಯೋಗಿಸ್ಕೊಳ್ಳಿಕ್ಕೆ ಅವಕಾಶ ಇರೋದಿಲ್ಲ. ಗಿಡ ಸ್ಪ್ರೆಡ್ ಆಗಬೇಕು ಅಂದ್ರೆ ಪಕ್ಕದಲ್ಲಿ ಇನ್ನೊಂದು ಗಿಡ ಇರ್ತದೆ. ಸೊ ಹಂಗಾಗಿ ಇಳುವರಿ ಕುಂಠಿತ ಆಗ್ತಕ್ಕಂತ ಸಂದರ್ಭ ಕೂಡ ಇರ್ತದೆ. ಹಂಗಾಗಿ ಏನು ಇಲಾಖೆಯವರು ಅಥವಾ ಏನು ವಿಜ್ಞಾನಿಗಳು ಶಿಫಾರಸ್ ಮಾಡ್ತಾರಲ್ಲ, ಆ ಒಂದು ರೆಕಮೆಂಡೇಶನ್ ಸ್ಪೇಸಿಂಗ್ ಗೆ ಅಂತರಕ್ಕೆ ಅದನ್ನ ಫಾಲೋ ಮಾಡಬೇಕು ಅಂತ ನಾನು ಕೇಳ್ಕೊಳ್ತೇನೆ. ಈಗ ಮಳೆಗಾಲದಲ್ಲಿ ಸಾಕಷ್ಟು ಜನ ರೈತರು ಈಗ ಎಡೆಕುಂಟೆ ದಾಯದಲ್ಲಿ ಬಿತ್ತನೆ ಮಾಡಿ ಬೆಳೆಯುವಂತದ್ದನ್ನ ನಾವು ನೋಡಿದ್ದೇವೆ. ಈಗ ಬೇಸಿಗೆಯಲ್ಲಿ ಸಾಕಷ್ಟು ಕಡೆ ಅಂತಂದ್ರೆ ನಾವೆಲ್ಲ ನೋಡಿದ ಹಾಗೆ ಈ ಗೋಡ್ಜೇಲಿ ಅಂತ ಬಿತ್ತನೆ ಮಾಡ್ತಾರೆ ಸರ್. ಅಂದ್ರೆ ಬಿತ್ತನೆ ಮಾಡಿದ ಮೇಲೆ ಅದರೊಳಗಡೆ ಯಾವುದು ಬೇಸಾಯ ಕ್ರಮ ಮಾಡಕ್ ಬರಲ್ಲ, ಉಂಡುಗಳೆ ಅಂತೇಳಿ ತೆಗಿಸಬೇಕಾಗುತ್ತೆ ಅವರು. ಹೌದು, ಈಗ ಮಡಿಕೆಯಲ್ಲಿ ಬಿತ್ತನೆ ಮಾಡ್ತಾರೆ, ಸಾಲಿನಿಂದ ಸಾಲಿಗೆ ಸ್ಪೇಸ್ ಅಷ್ಟೇ ನೀರಲ್ಲ, ಒಂದು 4 ಬಟ್ಟೆ ಕೂಲರ್ ಬಿಟ್ಬಿಟ್ಟೆ ಮಾಡ್ತಾರೆ ಸರ್. ಇದು ಎಷ್ಟು ಮಟ್ಟಿಗೆ ಇಳುವರಿ ಕೊಡುತ್ತೆ ಸರ್? ಇಳುವರಿಗೇನು ಅಲ್ಲಿ ಹೆಚ್ಚು ಕಡಿಮೆ ಆಗೋದಿಲ್ಲ ಒಂದು, ಬಟ್ ಏನಂದ್ರೆ ನಿಮಗೆ ಈಗ ನೀವು ಎಡ್ಕುಂಟೆ ಹೊಡೆಯೋದ್ರಿಂದ ಹಸುಗಳು ಮುಳ್ಕೊಳ್ತೀವಿ, ಜಲ್ದಿ ಆಗೋಗುತ್ತೆ ಕೆಲಸ ನಿಮಗೆ. ಬಟ್ ಅದೇ ನೀವು ಆಳುಗಳು ನಿಮ್ಗೆಲ್ಲರೂ ಕೂಡ ಗೊತ್ತಿದೆ, ಈಗ ಆಳುಗಳು ಸಿಗೋದು ಬಹಳ ಕಷ್ಟ, ಖರ್ಚು ಜಾಸ್ತಿ ಆಗಿ ಆಳು ಕೂಲಿ ಆಳನ್ನ ಲೆಕ್ಕ ಹಾಕಿದಾಗ ನನಗೆ ಕೇಳಿದ್ರೆ ಇದು ಎಡ್ಕುಂಟೆ ಮುಖಾಂತರ ಮಾಡೋದ್ರಿಂದ ಬಹಳ ಚೀಪ್, 1,500 ರೂಪಾಯಿದಲ್ಲಿ ನೀವು ಒಂದು ಎಡ್ಕುಂಟೆ ಬರ್ತಾರೆ, ಎತ್ತುಗಳು ಎಲ್ಲ ಅವರೇ ಬರ್ತಾರೆ, ಅದು ಮಾಡೋ ಅನುಕೂಲ. ಇಲ್ಲಾಂದ್ರೆ ನೀವು ಮತ್ತೆ ಲೇಬರ್ಸ್ ತಗೋಬೇಕು, ಮತ್ತೆ 15-20 ಜನ ಲೇಬರ್ಸ್ ಅಂದ್ರೆ ದುಬಾರಿ ಆಗ್ತದೆ ಒಂದು. ಆಮೇಲೆ ಅವರು ಅಷ್ಟು ಎಫಿಷಿಯಂಟ್ ಆಗೂ ಕೂಡ ಮಾಡೋದಿಲ್ಲ. ನನಗೆ ಕೇಳಿದ್ರೆ ಎಡ್ಕುಂಟೆ ಮಾಡೋದು ಬಹಳ ಸೂಕ್ತ ಅಂತ ನನಗೆ ಅನಿಸ್ತದೆ. ಈಗ ಶೇಂಗಾ ಬೆಳೆಯಲ್ಲಿ ಎಲ್ಲ ಒಂದ್ ಕಡೆ ಈಗ ಕಳೆನಾಶಕಗಳನ್ನ ಏನಾದ್ರೂ ಸಿಂಪಡಣೆ ಮಾಡ್ತಾ ಇದ್ದಾರೆ ಸರ್ ನಮ್ಮ ಕೃಷಿಕರು? ಕಳೆನಾಶಕ ಕೂಡ 2 ಟೈಪ್ ಬರ್ತದೆ, ಒಂದು ಪ್ರೀ ಎಮರ್ಜೆಂಟ್ ಅಂತ ಅಂದ್ರೆ ಒಂದು ಕಳೆ ಬರ್ಲಿಕ್ಕೆ ಮುಂಚೆ ಒಂದು ಸ್ಪ್ರೇ ಮಾಡ್ತಕ್ಕಂತ, ಬಿತ್ತನೆ ಮಾಡಿರ್ತೀವಿ ಬಟ್ ಕಳೆ ಬಂದಿರೋದಿಲ್ಲ, ಅದಕ್ಕೆ ನಾವು ಪ್ರೀ ಎಮರ್ಜೆಂಟ್ ಅಂದ್ರೆ ಕಳೆ ಬರುವ ಮುನ್ನ ಅದಕ್ಕೆ ಪೆಂಡಿ ಮೆಥಿಲಿನ್ ಅಂತ ನಾವು ಹೇಳ್ತೀವಿ ಅಂತ ಅಂದ್ರೆ ಅವಾಗ ಹುಟ್ಟದ್ನ ತಡೆಗಟ್ಟಬಹುದು. ಹೌದು, ಈ ಬಿತ್ತನೆ ಆಗಿರ್ತದೆ ಬಟ್ ಇನ್ನು ನಮ್ದು ಬೆಳೆ ಕಾಳು ಮೊಳಕೆ ಹೊಡೆದಿರೋದಿಲ್ಲ. ಬಿತ್ತನೆ ಆಗಿ 2-3 ದಿವಸದಲ್ಲಿ ಬೆಳಗಿನ ಹೊತ್ತಿನಲ್ಲಿ ಅಥವಾ ಸಂಜೆ ಹೊತ್ತಿನಲ್ಲಿ ತಂಪು ಹೊತ್ತಿನಲ್ಲಿ ಪೆಂಡಿ ಮೆಥಿಲಿನ್ ಅಂತ ನಾವೊಂದು ಹೇಳ್ತೀವಿ, 30 EC. ಇದು ಪ್ರತಿ ಲೀಟರ್ ನೀರಿಗೆ 5 ml ಹಾಕೊಂಡು ಹೊಡಿಬೇಕು. ಬಟ್ ಒಂದು ಎಚ್ಚರಿಕೆ ಏನು ವಹಿಸಬೇಕು ಅಂದ್ರೆ ಅದನ್ನ ಸ್ಪ್ರೇ ಮಾಡಿದ ನಂತರ ತುಳಿಬಾರ್ದು ಅದನ್ನ. ಸೊ ಹಂಗಾಗಿ ಉಲ್ಟಾ ರಿವರ್ಸ್ ಹೌದು, ಅದು ಎಫೆಕ್ಟಿವ್ನೆಸ್ ಕಡಿಮೆ ಆಗ್ತಾ ಹೋಗುತ್ತೆ, ಅದನ್ನು ಮಾಡುವುದು. ಇನ್ನೊಂದು ಪೋಸ್ಟ್ ಎಮರ್ಜೆಂಟ್ ಅಂತ ನಾವು ಹೇಳ್ತೀವಿ, ಇಮೆಜಾತಾಪಿರ್ ಅಂತೇಳಿ ಒಂದು, ಅದು ಒಂದು ಕೂಡ ಕೆಮಿಕಲ್ ಇದೆ. ಇದು ಕಳೆ ಬಂದು ಟೂ ಲೀವ್ ಸ್ಟೇಜ್ ಅಂತ ಕಳೆ ಇನ್ನು ಎಳೆದಿರ್ತದೆ ಅಥವಾ ಒಂದು ಅಥವಾ ಎರಡು ಎಳೆ ಇರುವ ಎಲೆಗಳಿರುವಾಗ ಇದನ್ನು ಕೂಡ ನಾವು ಬಳಸಬಹುದು. ಕಳೆ ಅದೇ ಅದು ನೋಡ್ಕೋಬೇಕು, ಕಳೆ ಬೆಳವಣಿಗೆ ಅಂತ ನೋಡ್ಕೊಂಡು ಒಂದು ಪ್ರೀ ಎಮರ್ಜೆಂಟ್ ಒಂದು ಪೋಸ್ಟ್ ಎಮರ್ಜೆಂಟ್. ಸೊ ಕಳೆನಾಶಕ ಕೂಡ ನಾವು ಉಪಯೋಗಿಸಬಹುದು. ಒಂದು ಮುನ್ನೆಚ್ಚರಿಕೆ ಒಂದು ವಹಿಸಬೇಕು ನಾವು, ಅದಕ್ಕೇನು ನಾವು ಸಿಂಪರಣೆಗೆ ಉಪಯೋಗಿಸ್ತಕ್ಕಂಥ ಸ್ಪ್ರೇಯರ್ಗಳು ಏನಿದಾವೆ ಅವನ್ನ ನಾವು ಸಪರೇಟ್ ಇಡೋದು ಬಹಳ ಸೂಕ್ತ. ಯಾಕೆಂದ್ರೆ ಅದರಲ್ಲಿ ಸ್ವಲ್ಪ ನಾವು ಸ್ಪ್ರೇ ಮಾಡಿದ ನಂತರ ರೆಸಿಡ್ಯುಯಲ್ ಕಳೆನಾಶಕ ನಿಮಗೆಲ್ಲರೂ ಗೊತ್ತ, ಕಳೆನಾಶಕ ಏನ್ ಮಾಡ್ತದೆ ಅದು ಕಳೆನ ಹತೋಟಿ ಮಾಡ್ತದೆ, ಅಂದ್ರೆ ಬೆಳೆದೇ ಇರುತ್ತೆ ರೀತಿ ನೋಡ್ಕೊಳ್ತದೆ. ಸೊ ಅದೇ ಸ್ಪ್ರೇಯರ್ನ ನಾವು ಮುಂದೆ ಯಾವ್ದಾರ ಒಂದು ಟಾನಿಕೋ ಅಥವಾ ಯಾವ್ದೋ ಒಂದು ಔಷಧಿ ಹಾಕಿ ಹೊಡೆದಾಗ ಗಿಡಗಳು ಸುಟ್ಟು ಹೋಗ್ಲಕ್ಕಂತ ಚಾನ್ಸ್ ಇರ್ತದೆ. ಹಂಗಾಗಿ ಒಂದು ಅದನ್ನ ಚೆನ್ನಾಗಿ ತೊಳೆದು ಬಿಟ್ಟು ಇಟ್ಕೋಬೇಕು, ಇಲ್ಲ ಸಪರೇಟ್ ಇಡತಕ್ಕಂಥದ್ದು ಬಹಳ ಸೂಕ್ತ ಅಂತ ನನ್ನ ಮನಸ್ಸಿಗೆ. ಈಗ ಶೇಂಗಾ ಬೆಳೆಗೆ ಈಗ ಏನಾದರೂ ಅಧಿಕವಾಗಿ ನಾವು ಈ ಬಲಗು ಪೋಷಕಾಂಶಗಳನ್ನ ಏನಾದ್ರೂ ಕೊಡಬೇಕಾಗುತ್ತೆ? ಖಂಡಿತ. ನಾನು ಹೇಳಿದಾಗೆ ಏನು ಸಾರಜನಕ, ರಂಜಕ ಮತ್ತು ಪೊಟ್ಯಾಷಿಯಂ ಅಂತ ನಾನು ಹೇಳಿದೆ, ಅವು ಮೇಜರ್ ನ್ಯೂಟ್ರಿಯಂಟ್ಸ್ ಅಂತ ಮುಖ್ಯ ಪೋಷಕಾಂಶಗಳನ್ನ ಹೇಳ್ತೀವಿ. ಯಾಕೆ ಆ ರೀತಿ ಹೇಳ್ತೀವಿ ಅಂದ್ರೆ, ಸಾರಜನಕ ಗಿಡ ಬೆಳಿಲಿಕ್ಕೆ ಬೇಕು ನಮ್ಗೆ, ರಂಜಕ ಏನು ಬೇರ್ ಬರ್ಲಿಕ್ಕೆ ಅಥವಾ ಕಾಂಡ ಬೆಳಿಲಿಕ್ಕೆ ಬೇಕು, ಪೊಟ್ಯಾಶು ಬೇರ್ ಬರ್ಲಿಕ್ಕೆ, ಕೀಟ ರೋಗ ಬಾಧೆ ರೆಸಿಸ್ಟೆನ್ಸ್ ಬರ್ಲಿಕ್ಕೆ, ಕಾಯಿ ಚೆನ್ನಾಗಲಿಕ್ಕೆ, ಇವೆಲ್ಲ ಮುಖ್ಯ ಪೋಷಕ ಮೇಜರ್ ನ್ಯೂಟ್ರಿಯಂಟ್ಸ್ ಅಂತ ನಾವು ಹೇಳ್ತೀವಿ. ಅದಲ್ಲದೆ ಏನು ಲಘು ಪೋಷಕಾಂಶಗಳು, ಕ್ಯಾಲ್ಸಿಯಂ ಇರ್ಬೋದು, ಮೆಗ್ನೀಷಿಯಂ ಇರ್ಬೋದು, ಸಲ್ಫರ್ ಇರ್ಬೋದು, ಸಲ್ಫರ್ ಹೇಳಿದಲ್ಲ ಗಂಧಕ. ಸೊ ಇದಲ್ಲದೆ ಮತ್ತೆ ಜಿಂಕು, ಬೋರಾನು ಮತ್ತೆ ಕಾಪರ್, ತಾಮ್ರ, ಅವು ಕೂಡ ಬಹಳ ಮುಖ್ಯವಾಗ್ತದೆ. ನಮ್ಮ ಇಲಾಖೆಲ್ಲೂ ಕೂಡ ನಾವು ಸಮೃದ್ಧಿ ಅಂತ ಒಂದು ಟಾನಿಕ್ ನಾವು ರೈತರಿಗೆ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದೀವಿ. ಇವರೇನು ಕೀಟನಾಶಕಗಳನ್ನ ಸಿಂಪಡಣೆ ಮಾಡ್ತಾರಲ್ಲ, ಆ ಒಂದು ಸಂದರ್ಭದಲ್ಲಿ ಬೆಳೆ ಸುಮಾರು 30-40 ದಿವಸ ಇದ್ದಲ್ಲಿ ಆ ಒಂದು ಸಂದರ್ಭದಲ್ಲಿ ಲಘು ಪೋಷಕಾಂಶಗಳನ್ನು ಕೂಡ ಅವರು ಸಿಂಪಡಣೆ ಮಾಡಬಹುದು. ಈಗ ನಿಮ್ಮ ಗಮನಕ್ಕೆ ಬಂದಾಗೆ ನಮ್ಮ ರೈತರು ಯಾವುದೇ ಬೆಳೆಗಾಗಲಿ ಸರ್ ಈಗ ಲಘು ಪೋಷಕಾಂಶಗಳನ್ನ ಬಳಕೆ ಮಾಡ್ತಾ ಇದ್ದಾರೆ? ಮಾಡ್ತಾ ಇದ್ದಾರೆ ಖಂಡಿತ. ಮುಂಚೆ ನಮ್ಮಲ್ಲಿ ಒಂದು ಭೂಚೇತನ ಅಂತ ಒಂದು ಯೋಜನೆ ಇತ್ತು, ಅವಾಗಲೂ ಕೂಡ ನಾವು ಲಘು ಪೋಷಕಾಂಶಗಳ ಪ್ರಾಮುಖ್ಯತೆಯನ್ನು ಅರ್ಥಬಿಟ್ಟು ಡೆಮಾನ್ಸ್ಟ್ರೇಷನ್ಸ್ ಮಾಡಿಬಿಟ್ಟು ರೈತರಿಗೆ ರಿಯಾಯಿತಿ ದರದಲ್ಲಿ ಏನು ಲಘು ಪೋಷಕಾಂಶಗಳನ್ನ ನಾವು ಬಹಳಷ್ಟು ವಿತರಣೆ ಮಾಡ್ತಾ ಇದ್ವಿ. ಬಟ್ ಈಗ ಆ ಯೋಜನೆ ಇಲ್ದಿದ್ರು ಕೂಡ ನಾವು ನಮ್ಮ ಇಲಾಖೆಯಿಂದ ಬೇರೆ ಯೋಜನೆಯಲ್ಲಿ ಲಘು ಪೋಷಕಾಂಶಗಳು ಅಂದ್ರೆ ಮೈಕ್ರೋ ನ್ಯೂಟ್ರಿಯಂಟ್ಸ್ನ ವಿತರಣೆ ಮಾಡ್ತಕ್ಕಂಥ ಒಂದು ಕಾರ್ಯ ನಾವು ಮಾಡ್ತಾ ಇದ್ದೀವಿ. ಉಪಯೋಗಿಸ್ತಾ ಇದ್ದಾರೆ, ಸಾಕಷ್ಟು ಜನ ಬಂದು ಕೇಳಿ ಪಡ್ಕೊಂಡು ಉಪಯೋಗಿಸ್ತಾ ಇದ್ದಾರೆ. ಅಂದ್ರೆ ಈ ಒಂದು ಶೇಂಗಾ ಬೆಳೆಯನ್ನ ನಾವು ಉತ್ತಮವಾಗಿ ಬೆಳಿಬೇಕು ಅಂತಂದ್ರೆ ಸಕಾಲಕ್ಕೆ ತಕ್ಕಂತೆ ಈ ಒಂದು ತೇವಾಂಶವನ್ನ ಒದಗಿಸಬೇಕಾಗುತ್ತೆ. ಈಗ ಮಳೆಗಾಲದಲ್ಲಿ ಆದ್ರೆ ಏನ್ ಸಮಸ್ಯೆ ಆಗಲ್ಲ, ಮಳೆ ಬರ್ತಾ ಇರ್ತದೆ, ಆ ಒಂದು ಮಳೆಯದ ಹಸಿಗೆ ನಾವು ಬೆಳೆಯುವಂತದ್ದು ನಾವು ನೋಡಿದೀವಿ ಸರ್. ಈಗ ಬೇಸಿಗೆಯಲ್ಲಿ ಆದ್ರೆ ಎಷ್ಟು ಬಾರಿ ನೀರನ್ನ ಕೊಡಬೇಕಾಗುತ್ತೆ ಸರ್? ಯಾವ ಹಂತದಲ್ಲಿ ಹೆಚ್ಚು ಹೆಚ್ಚು ನೀರನ್ನ ಕೇಳುತ್ತೆ ಸರ್ ಈ ಒಂದು ಶೇಂಗಾ ಬೆಳೆ? ಬಹಳ ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಮಳೆಗಾಲದಲ್ಲಿ ಅದು ಪ್ರಕೃತಿ ಮೇಲೆ ನಮಗೆ ಡಿಪೆಂಡ್ ಆಗಿರ್ತದೆ. ಸಮಯಕ್ಕೆ ಸರಿಯಾಗಿ ಮಳೆ ಬಂದ್ರೆ ನಮಗೆ ಬಹಳಷ್ಟು ಅನುಕೂಲ ಆಗುತ್ತದೆ. ಈ ವರ್ಷ ಸ್ವಲ್ಪ ನಮಗೆ ಮುಂಚೆ ಬಹಳ ಚೆನ್ನಾಗಿ ಮಳೆ ಆಯ್ತು, ನಂತರ ದಿನಗಳಲ್ಲಿ ಸ್ವಲ್ಪ ಮಳೆ ಕೈ ಕೊಟ್ಟರಿಂದ ಈ ವರ್ಷ ಕೂಡ ನಮಗೆ ಇಳುವರಿ ಮೇಲೆ ಸ್ವಲ್ಪ ಹೊಡೆತ ಬೀಳ್ತಾ ಇದೆ. ಗಟ್ಟಿ ಬಂದಿಲ್ಲ ಕಾಯಿ. ಅದೇ ಬೇಸಿಗೆಯಲ್ಲಿ ಸಮಸ್ಯೆ ಬರೋದಿಲ್ಲ, ಯಾಕಂದ್ರೆ ತಾವು ಹೇಳಿದಂಗೆ ನೀರಾವರಿ ಅನುಕೂಲ ಇರ್ತದೆ. ಕನಿಷ್ಠ 3-4 ಸ್ಟೇಜ್ ಹಂತದಲ್ಲಿ ನಮಗೆ ನೀರು ಬಹಳ ಮುಖ್ಯವಾಗ್ತದೆ. ಒಂದು ಭೂಮಿ ತಯಾರು ಮಾಡಿ ಬಿತ್ತನೆ ಮಾಡಕ್ಕಂತ ಸಂದರ್ಭದಲ್ಲಿ ಒಂದು, ನಂತರ 15-20 ದಿವಸದಲ್ಲಿ ಒಂದ್ಸರಿ ನಾವು ನೀರು ಕೊಡಬೇಕಾಗ್ತದೆ. ಅವಾಗ ಸ್ವಲ್ಪ ಒಂದು ಹೇಳಿದಂಗೆ ಮಣ್ಣೆ ಏರಿಸ್ಬಿಟ್ಟು ನೀರು ಕೊಟ್ಟರೆ ಬಹಳ ಅನುಕೂಲ. ಮತ್ತೆ 45-55 ದಿವಸ ಅವಾಗ, ಯಾಕಂದ್ರೆ ಹೂವಿನ ಅಂತ ನಾವು ಹೇಳ್ತೀವಿ, ಬಿಳಿಲಾಗ್ತಕ್ಕಂಥದ್ದು ಅಥವಾ ಹೂಡೊಡಿಯತಕ್ಕಂಥದ್ದು, ಅದು ಬಿಟ್ಟರೆ ನಂತರ ಕಟಾವು ಮುಂಚೆ ಒಂದು 15-20 ಸರಿ ಮಾಡ್ಕೊಂಡು ಮಿನಿಮಮ್ ಒಂದು 4 ಸರಿ ನಾವು ನೀರಾವರಿ ನಾವು ಕೊಟ್ಟರೆ ಖಂಡಿತ ನಾವು ಒಳ್ಳೆ ಇಳುವರಿ, ನಾವು ಎಕರೆಗೆ ಸುಮಾರು 14-15 ಕ್ವಿಂಟಾಲ್ ವರೆಗೂ ನಾವು ಇಳುವರಿನ ನಾವು ನೀರಾವರಿಲ್ಲ ಇನ್ನೂ ಜಾಸ್ತಿ ಬರ್ತಕ್ಕಂತ ಸಂದರ್ಭ ಬರ್ತದೆ. ಅಂದ್ರೆ ಈ ಒಂದು ಶೇಂಗಾ ಬೆಳೆಗೆ ಹೆಚ್ಚು ಹೆಚ್ಚು ಕೀಟ ಬಾಧೆಗಳೇನು ಕಂಡು ಬರಲ್ಲ ಅಂತ ಬಹಳ ಒಂದು ಪ್ರಶ್ನೆ ಇದು. ಸಾಮಾನ್ಯವಾಗಿ ಏನಾಗ್ತದೆ ಅಂದ್ರೆ ಕೀಟ ರೋಗ ಬಾಧೆ ಹವಾಮಾನ ವೈಪರೀತ್ಯಕ್ಕೆ ತಕ್ಕಂತೆ ಅವು ಬಾಧೆಗಳು ನಮಗೆ ಕಂಡು ಬರ್ತವೆ. ಮುಖ್ಯವಾಗಿ ರೈತರು ಏನ್ ಮಾಡಬೇಕು ಅಂದ್ರೆ ಬಿತ್ತನೆ ಆದ ನಂತರದಲ್ಲಿ ಹೊಲಗಳ ಹೋಗಿ ಸ್ವಲ್ಪ ಅಬ್ಸರ್ವ್ ಮಾಡ್ತಾರೆ, ಯಾವ್ದೋ ಒಂದು ಕೀಟ ಕಾಣ್ತಾ ಇದೀವ ಅಥವಾ ಏನಾರ ಒಂದು ಎಲೆ ಹಳದಿ ಆಗ್ತಕ್ಕಂಥದ್ದು ಅಥವಾ ಬೂದು ಬರ್ತಕ್ಕಂಥದ್ದು ಅಥವಾ ಎಲೆ ಮೇಲೆ ಹುಳುಗಳು ಏನಾರ ಹಾರತಕ್ಕಂಥದ್ದು ಅದನ್ನ ಅಬ್ಸರ್ವ್ ಮಾಡ್ಬೇಕು ಅಂತ ಬಹಳ ಮುಖ್ಯ ನಾನು ಕೇಳ್ಕೊಳ್ತೇನೆ. ಸಾಮಾನ್ಯವಾಗಿ ಬಿತ್ತನೆ ಆಗಿ 30-35 ದಿವಸದಲ್ಲಿ ನಮ್ಮಲ್ಲಿ ಮುಖ್ಯವಾಗಿ ಬರ್ತಕ್ಕಂತ ಕೀಟಗಳು ಅಂದ್ರೆ ಕೀಟಕ್ಕೆ ಫಸ್ಟ್ ನಾವು ಬಂದ್ರೆ ಸುರುಳಿ ಪೂಚಿ ಅಂತ ನಾವು ಹೇಳ್ತೀವಿ ಕನ್ನಡದಲ್ಲಿ, ನಾವು ಸುರುಳಿ ಪೂಚಿ ಅಂತ ಆಸ್ ದಿ ನೇಮ್ ಇಟ್ ಸೆಲ್ಫ್ ಇಂಡಿಕೇಟ್ ಸುರುಳಿ. ಆ ಸಣ್ಣ ಹುಳ ಇರ್ತದೆ, ಕಂಬಳಿ ಹುಳು ಟೈಪ್, ಅದೇನ್ ಮಾಡ್ತೀವಿ ಇನಿಷಿಯಲ್ ಸ್ಟೇಜಲ್ಲಿ ಎಲೆ ಮೇಲೆ ಕೂತು ರಸ ಇರ್ತದೆ, ನಂತರ ದಿನಗಳಲ್ಲಿ ಮಾಡ್ತೀವಿ ಅದು ಎಲೆನ ಸುತ್ತಕೊಬಿಡ್ತದೆ. ಸೊ ಅದು ಎಲೆ ಹಿಂಗೆ ಸುರುಳಿ ಆಗ್ಬಿಡ್ತದೆ. ಸೊ ಇದು ಇನಿಷಿಯಲ್ ಸ್ಟೇಜಸ್ ಅಲ್ಲಿ ಅದನ್ನ ನಾವು ನೋಡಿಕೊಂಡು ಇದನ್ನ ಹತೋಟಿ ಕ್ರಮ ನಾವು ಮಾಡಿದ್ರೆ ಬಹಳ ಅನುಕೂಲ ಆಗ್ತದೆ. ಇಲ್ಲಾಂದ್ರೆ ಏನಾಗ್ತದೆ, ಆ ಎಲೆ ಯಾವಾಗ ಸುತ್ತಕೊಳ್ತದೆ ಹುಳ ಎಲೆ ಒಳಗೆ ಸೇರ್ಕೊಂಡ್ಬಿಡ್ತದೆ, ನಾವೇನು ಸಿಂಪರಣೆ ಮಾಡ್ತೀವಿ ಅದು ಹುಳಕ್ಕೆ ಆಗೋದಿಲ್ಲ. ಸೊ ಹಂಗಾಗಿ ಮುಂಜಾಗ್ರತೆ ಕ್ರಮವಾಗಿ ಸ್ವಲ್ಪ ಹೊಲದಲ್ಲಿ ನೋಡ್ಕೊಂತ ಇರಬೇಕು. ರೋಗಕ್ಕೆ ಸಂಬಂಧಪಟ್ಟಂತೆ ಮುಖ್ಯವಾಗಿ ನಮಗೆ ರೈತರಿಗೆ ಕಾಡತಕ್ಕಂಥದ್ದು ಒಂದು ಎಲೆ ಚುಕ್ಕೆ ರೋಗ ಅಂತ ನಾವು ಹೇಳ್ತೀವಿ. ಗಮನಿಸಬಹುದು, ಹೊಲಕ್ಕೆ ಹೋದಾಗ ಎಲೆ ಮೇಲೆ ಚುಕ್ಕೆ ಕಾಣ್ತದೆ. ಅದು ಎಲೆ ಚುಕ್ಕೆ ರೋಗ ಅಂತ ಅದನ್ನ ಟಿಕ್ಕಾ ಡಿಸೀಸ್, ಟಿಕ್ಕಾ ಮೀನ್ಸ್ ಒಂದು ಚುಕ್ಕೆ ಅದು. ಸೊ ಅದು ಪ್ರಾರಂಭಿಕ ಹಂತದಲ್ಲೇ ನಾವು ಒಂದು ಯಾವ್ದೇ ಒಂದು ಫಂಜಿಸೈಡ್ ಇರ್ಬೋದು, ಕೀಟನಾಶಕ ಮತ್ತು ಒಂದು ಶಿಲೀಂಧ್ರ ನಾಶಕ ಅವೆರಡನ್ನೂ ಕೂಡ ಮಿಕ್ಸ್ ಮಾಡಿ ಮುನ್ನೆಚ್ಚರಿಕೆ ಕ್ರಮವಾಗಿ ಒಂದು ಬೆಳೆ ಒಂದು 30-35 ದಿವಸದಲ್ಲಿ ಇದ್ದಾಗ ಒಂದು ನಾವು ಸ್ಪ್ರೇ ಕೊಟ್ರೆ, ಅದ್ರ ಜೊತೆಗೆ ಒಂದು ಟಾನಿಕ್ ಕೂಡ ನಾವು ಈಗೆಲ್ಲ ವಾಟರ್ ಸಾಲಿಬಲ್ ಟಾನಿಕ್ಗಳು ಕೂಡ ಬಂದ ಎನ್ ಪಿ ಕೆ ಮಿಕ್ಸರ್ ದ್ರವಣ ರೂಪದಲ್ಲಿ ಸ್ಪ್ರೇ ಮಾಡತಕ್ಕಂತ ರಸಗೊಬ್ಬರಗಳು ಅಂದ್ರೆ ಫೋಲಿಯಾ ಸ್ಪ್ರೇ ಅಂತ ನಾವು ಹೇಳ್ತೀವಿ, ಎಲೆಗೆ ನೇರವಾಗಿ ನಾವು ಸಿಂಪರಣೆ ಮಾಡ್ತೇವೆ, ಅದನ್ನು ಕೂಡ ಮಾಡಿದ್ರೆ ಖಂಡಿತವಾಗಿ ನಾವು ಇಳುವರಿ ಪಡೆದ್ರಲ್ಲಿ ನಾವು ಯಶಸ್ವಿ ಆಗ್ತೀವಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇಷ್ಟೆಲ್ಲ ಒಂದು ಶೇಂಗಾ ಬೆಳೆಯಲ್ಲಿ ಸುಧಾರಿತ ಬೇಸಾಯ ಕ್ರಮಗಳನ್ನ ಮಾಡಿದ್ದೆ, ಅದರಲ್ಲಿ ಸಾಕಷ್ಟು ಒಳ್ಳೆಯ ಒಂದು ಇಳುವರಿ ಪಡಿಬಹುದು ಅಂತ ಹೇಳ್ತೀರಾ? ಖಂಡಿತ ಒಳ್ಳೇದು ಸರ್. ಇಲ್ಲೇ ತನಕ ಈ ಒಂದು ಶೇಂಗಾ ಕೃಷಿಯ ಸುಧಾರಿತ ಬೇಸಾಯ ಕ್ರಮಗಳ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ನಮ್ಮ ಕೃಷಿಕರಿಗೆ ಒದಗಿಸಿಕೊಟ್ಟಿದ್ದೀರಾ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ ಸರ್. ನಮಸ್ಕಾರ ಸರ್. ಇದುವರೆಗೂ ಕಿಸಾನ್ ವಾಣಿ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಶೇಂಗಾ ಕೃಷಿಯ ಸುಧಾರಿತ ಬೇಸಾಯ ಕ್ರಮಗಳು ಕುರಿತು ಚಿತ್ರದುರ್ಗ ಜಿಲ್ಲೆ ಮೊಳಕಾಲ್ಮೂರು ಕೃಷಿ ಇಲಾಖೆಯ ಸಹಾಯಕ ಕೃಷಿ ನಿರ್ದೇಶಕರಾದ ಎನ್ವಿ ಪ್ರಕಾಶ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಯುಎಂ ಮರಳಸಿದ್ದೇಶ್. ಕೇಳುಗರೆ, ಕಳೆದ 2.5 ವರ್ಷಗಳಿಂದ ರಾಜ್ಯದ ಜನರ ಮನೆ ಬಾಗಿಲಿಗೆ ಆರೋಗ್ಯ ಸೇವೆಗಳನ್ನು ತಲುಪಿಸುತ್ತಿರುವ ಆರೋಗ್ಯ ಸಚಿವರು ಈಗ ಖುದ್ದು ನಿಮ್ಮ ಮನೆ ಮನಗಳನ್ನು ತಲುಪಲಿದ್ದಾರೆ. ಗುರುವಾರ ರಾತ್ರಿ 7:45-8:45 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ನೇರ ಫೋನಿನ್ ಕಾರ್ಯಕ್ರಮ. ಆರೋಗ್ಯ ಸಚಿವರಾದ ದಿನೇಶ್ ಗುಂಡೂರಾವ್ ಅವರೊಂದಿಗೆ ಮಾತನಾಡಲು ಕರೆ ಮಾಡಿ 2237-0477 ಅಥವಾ 2237-0488 ಎಸ್ಟಿಡಿ ಕೋಡ್ 080. ನೆನಪಿಡಿ, ಗುರುವಾರ ರಾತ್ರಿ 7:45-8:45 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ನೇರ ಫೋನಿನ್ ಕಾರ್ಯಕ್ರಮ. ಹವಾಮಾನ ವರದಿ. ರಾಜ್ಯದಾದ್ಯಂತ ಈಶಾನ್ಯ ಮಾನ್ಸೂನ್ ದುರ್ಬಲವಾಗಿತ್ತು. ರಾಜ್ಯದಾದ್ಯಂತ ಒಣಹವೆ ಇತ್ತು ಎಂದು ವರದಿಯಾಗಿದೆ. ಇನ್ನು ಇಂದು ಉತ್ತರ ಒಳನಾಡಿನ ಎಲ್ಲಾ ಜಿಲ್ಲೆಗಳ ಒಣಹವೆ ಮುಂದುವರಿಯುವ ಸಾಧ್ಯತೆ ಇದೆ ಎಂದು ತಿಳಿಸಿದೆ. ಬೆಂಗಳೂರು, ಬೆಂಗಳೂರು ನಗರ, ಗ್ರಾಮೀಣ, ಚಿಕ್ಕಬಳ್ಳಾಪುರ, ಚಿತ್ರದುರ್ಗ, ದಾವಣಗೆರೆ, ಕೋಲಾರ, ಮಂಡ್ಯ, ಶಿವಮೊಗ್ಗ, ತುಮಕೂರು, ವಿಜಯನಗರ ಜಿಲ್ಲೆಗಳ ಒಣಹವೆ ಇರಲಿದೆ ಎಂದು ಹವಾಮಾನ ಇಲಾಖೆ ತಿಳಿಸಿದೆ. ಹವಾಮಾನ ವರದಿ ಕೇಳಿದಿರಿ. ಕಿಸಾನ್ ವಾಣಿ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಇದೀಗ ಒಂದು ಜನಪದ ಗೀತೆಯೊಂದನ್ನು ಕೇಳಿ ಬರೋಣ. ತಾಯಿನ ಮರತಿ ಹಿಂಗ್ಯಾಕ ಮಾಡ್ತಿ ತಮ್ಮ ಚಲೋ ಅಲ್ಲ ರೀತಿ, ಹಿಂಗ್ಯಾಕ ಮಾಡ್ತಿ ತಮ್ಮ ಚಲೋ ಅಲ್ಲ ರೀತಿ. ಮುತ್ತ ಕೊಡಾಕಿ ಬಂದ ಮ್ಯಾಲ, ಮುತ್ತ ಕೊಡಾಕಿ ಬಂದ ಮ್ಯಾಲ, ಮುತ್ತ ಹಾಕಿದ ತಾಯಿನ ಮರತಿ ಹಿಂಗ್ಯಾಕ ಮಾಡ್ತಿ ತಮ್ಮ ಚಲೋ ಅಲ್ಲ ರೀತಿ, ಹಿಂಗ್ಯಾಕ ಮಾಡ್ತಿ ತಮ್ಮ ಚಲೋ ಅಲ್ಲ ರೀತಿ. ಮನರ ಹೆಸರನ್ನು ಇಟ್ಟು ಹರಕೆ ಹಾಕಿ ಹೊತ್ತಾಳು, ಹರಕೆ ಹೊತ್ತ ಹಡೆದಾಳು, ಎಡವಿ ಬಿದ್ದಾಗ ಅಯ್ಯೋ ಅಂತ ನಿಮ್ಮನ ಅಪ್ಪಿ ಕೊಂಡಾಳು, ಎದಿ ಹಲೆ ಕುಡಿಸಿ ತಮ್ಮ ನಿಮ್ಮನ ಬಾಳ ಜ್ವಾಪನ ಮಾಡ್ಯಾಳು, ದುಡ್ಯಾಕ ಹೋಗಿ ಸಾಲಿಗೆ ಕಳಿಸಿ ನೌಕರಿ ಹತ್ತಿಸಿ ಮದುವೆ ಮಾಡಿದ, ಹಡೆದ ತಾಯಿನ ಮರತೀರಲ್ಲೋ ಹಿಂಗ್ಯಾಕ ಮಾಡ್ತಿ ತಮ್ಮ ಚಲೋ ಅಲ್ಲ ರೀತಿ, ಹಿಂಗ್ಯಾಕ ಮಾಡ್ತಿ ತಮ್ಮ ಚಲೋ ಅಲ್ಲ ರೀತಿ. ಮುತ್ತ ಕೊಡಾಕಿ ಬಂದ ಮ್ಯಾಲ, ಮುತ್ತ ಕೊಡಾಕಿ ಬಂದ ಮ್ಯಾಲ, ತುತ್ತ ಹಾಕಿದ ತಾಯಿನ ಮರತಿ ಚಲೋ ಅಲ್ಲ ರೀತಿ ತಮ್ಮ ಹಿಂಗ್ಯಾಕ ಮಾಡತಿ, ಹಿಂಗ್ಯಾಕ ಮಾಡ್ತೀ ತಮ್ಮ ಚಲೋ ಅಲ್ಲ ರೀತಿ. ಬಿತ್ತು ಮಾತು ಮನ್ಯಾಗ ಹೊರಬಿತ್ತು ಬ್ಯಾಡ ಅಂದರ ತಾಯಿ ಮಾತ ಕೇಳಲಿಲ್ಲ ನೀವು ಚೂರ ಹೆಂಡತಿ ಮಾತ ಕೇಳಿ ತಾಯಿನ ಪರದೇಶಿ ಮಾಡ್ಯಾರ ಅಡದ ತಾಯಿ ಅನ್ನಲಿಲ್ಲ ಅರಮ ಇಲ್ಲಂದ್ರ ನೋಡಲಿಲ್ಲ ಹೆಂಡತಿ ಜೋಡಿ ನಗತಿರಲ್ಲೋ ಹಿಂಗ್ಯಾಕ ಮಾಡ್ತೀ ತಮ್ಮ ಚಲೋ ಅಲ್ಲ ರೀತಿ ಹಿಂಗ್ಯಾಕ ಮಾಡ್ತೀ ತಮ್ಮ ಚಲೋ ಅಲ್ಲ ರೀತಿ ಮುತ್ತ ಕೊಡಾಕಿ ಬಂದ ಮ್ಯಾಲ ಮುತ್ತ ಕೊಡಾಕಿ ಬಂದ ಮ್ಯಾಲ ದುತ್ತ ಹಾಕಿದ ತಾಯಿನ ಮರತಿ ಹಿಂಗ್ಯಾಕ ಮಾಡ್ತೀ ತಮ್ಮ ಚಲೋ ಅಲ್ಲ ರೀತಿ ಹಿಂಗ್ಯಾಕ ಮಾಡ್ತೀ ತಮ್ಮ ಚಲೋ ಅಲ್ಲ ರೀತಿ ತಾಯಿ ದುಡದ ಬಂದರು ನೀರ ಕೊಡವ್ರ ಗತಿಯಿಲ್ಲ ನೀರ ಕೊಡವ್ರ ಗತಿಯಿಲ್ಲ ಊಟಕ್ಕ ಕುಂತಾಗ ತಾಯಿ ಬಂದರು ಬಾ ಅಂತ ಕರೆಯವ್ರ ಯಾರಿಲ್ಲ ಇಬ್ಬರು ಗಂಡ ಮಕ್ಕಳು ಜನಪದ ಗೀತೆಯನ್ನ ಕೇಳಿದಿರಿ. ಇದೀಗ ಮಾರುಕಟ್ಟೆ ಧಾರಣೆ, ಚಿತ್ರದುರ್ಗ ಮಾರುಕಟ್ಟೆ ಧಾರಣೆ ಹೀಗಿದೆ. ಹತ್ತಿ ಸರಾಸರಿ